ನಾನು ಸಂಪತ್ ಕುಮಾರ್, ಕುವೆಂಪು ವಿಶ್ವವಿದ್ಯಾಲಯದ ಸಂಶೋಧನಾರ್ಥಿ. ಏನು ಪಾಕ್ ಅಸ್ತ್ರಗಳನ್ನ ಬಿಟ್ಟು ಆ ಒಂದು ಅಸ್ತ್ರಗಳನ್ನ ಒಡೆದು ಉರುಳಿಸಿದಂತಹ ಭಾರತ, ನೀವು ಏನನ್ನ ಖರೀದಿಸ್ತಾ ಇದ್ದೀರಿ ಅನ್ನುವಂಥದ್ದಲ್ಲ ಮುಖ್ಯ ಅಲ್ಲ, ನೀವು ಇಲ್ಲಿ ಏನನ್ನ ಸಂಯೋಜಿಸ್ತಿದ್ದೀರಿ ಅನ್ನುವಂಥದ್ದು ತುಂಬಾ ಮುಖ್ಯ ಅನ್ನುವಂಥದ್ದು ಒಂದು ದಿಟ್ಟವಾದಂತಹ ಒಂದು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾರತ. ಜೊತೆಗೆ ಏನು ಒಂದು ಪುಟ್ಟದಂತ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಒಬ್ಬ ದೇವ್ ಪ್ರತ್ಯಕ್ಷ ಆಗ್ಬಿಟ್ಟು ದೇವ್ರ ಕೇಳಿದಾಗ ನಿಂದು ಅನ್ನೋಂಥದ್ದು ಏನಿದೆ ಅಂತ ಕೇಳಿದಾಗ, ನನ್ನ ಮನೆ ಆಸ್ತಿ ಅದು ಇದು ಅಂತ ಹೇಳಿದಾಗ ಕೊನೆಗೆ ಅದ್ಯಾವುದು ನಿಂದಲ್ಲ, ನಿನ್ನೊಳಗಡೆ ಇರ್ತಕ್ಕಂಥ ಒಂದು ಆತ್ಮಸ್ಥೈರ್ಯ ಇದೆಯಲ್ಲ ಅದು ನಿಂದು ಅಂತೇಳಿ ಆ ಒಂದು ದೇವ್ರ ಉತ್ತರ ಕೊಟ್ಟಾಗ, ಆ ತರದ ಒಂದು ಆತ್ಮಸ್ಥೈರ್ಯವನ್ನು ಒಳಗೊಂಡಂತ ನಮ್ಮ ಒಂದು ಭೂಮಿ ಭರತ ಭೂಮಿ, ಈ ಒಂದು ಭೂಮಿ, ಈ ಭೂಮಿಯಲ್ಲಿ ಇರ್ತಕ್ಕಂಥ ಸೈನಿಕರು ನಿಜವಾದಂತ ಒಂದು ಉತ್ತರವನ್ನ, ದಿಟ್ಟವಾದಂತ ಒಂದು ಉತ್ತರವನ್ನ ಆಪರೇಷನ್ ಸಿಂಧುರದ ಕೊಟ್ಟಿರ್ತಕ್ಕಂಥ ನಮ್ಮ ದೇಶದ ಸೈನಿಕರಿಗೆ ನಾನು ನನ್ನ ಕಡೆಯಿಂದ ಒಂದು ಸಲಾಮನ್ನ ಹೊಡಿತಾ ಇದ್ದೀನಿ. ಜೊತೆಗೆ ನಾವು ಪ್ರತಿದಿನ ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಸೈನಿಕರು ಕಾರಣ ಆಗ್ತಾರೆ. ಆ ತರದ ಒಂದು ಸೈನಿಕ ಆಗು ಅಂತೇಳಿ ಪೋಷಕರು ಮಕ್ಕಳಲ್ಲಿ ಬಿತ್ತಬೇಕು ಅನ್ನೋಂತ ಒಂದಿಷ್ಟು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಧನ್ಯವಾದಗಳು. ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ, ಮನೆ ಮನೆಗೆ ಸಮೀಕ್ಷೆ ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತ ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ, ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಂಧುವರೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಉದುರಡಿಕೆಯ ಸುರಿದು ಕೊನೆಯಲ್ಲ ಬಡಿದು ಮಣಿಗಳ ಸುಲಿಯೋ ಬಾಬಾ. ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳಿದ್ರೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಅಡಿಕೆ ಬೆಳೆಯಲ್ಲಿ ಮಿಶ್ರ ಹಾಗೂ ಅಂತರ ಬೆಳೆಗಳು ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಂಡ್ವಿ. ಅದೇ ರೀತಿಯಾಗಿ ಈ ವಾರದ ಸಂಚಿಕೆಯಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಕಾಳುಮೆಣಸು ಹಾಗೂ ಕೋಕೋ ಯಾಕೆ ಬೆಳಿಬೇಕು, ಅದರಿಂದ ಲಾಭಗಳೇನು, ಈ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಕೆಳದಿ ಶಿವಪ್ಪ ನಾಯಕ, ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜ ಪಾಡವಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್ ಸರ್, ತಾವು ಕೂಡ ಕಳೆದ ವಾರದ ಸಂಚಿಕೆಯಲ್ಲಿ ಅಡಿಕೆ ಬೆಳೆಯಲ್ಲಿ ಮಿಶ್ರ ಹಾಗೂ ಅಂತರ ಬೆಳೆಗಳ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ಅದೇ ರೀತಿಯಾಗಿ ಸರ್, ಈ ವಾರ ಕಾರ್ಯಕ್ರಮದಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಕಾಳುಮೆಣಸು ಹಾಗೂ ಕೋಕೋ ಯಾವ ರೀತಿ ಅಂತ ಹೇಳೋದಾದ್ರೆ, ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಕಾಳುಮೆಣಸು ಕೋಕೋ ಯಾಕೆ ಮಾಡಬೇಕು ಅಂತ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ, ತಾವು ಹೇಳಿದ ಹಾಗೆ ಕಳೆದ ಸಂಚಿಕೆಯಲ್ಲಿ ನಾವು ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆ ಯಾಕೆ ಮಾಡಬೇಕು, ಅದರ ವೈಜ್ಞಾನಿಕ ಹಿನ್ನೆಲೆ ಏನು, ಅವಶ್ಯಕತೆ ಏನು, ಯಾವ್ಯಾವ ಬೆಳೆ ಯಾವ್ಯಾವ ತೋಟಗಳಲ್ಲಿ ಮಾಡಬಹುದು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಈಗ ಮುಂದುವರೆದ ಭಾಗದಲ್ಲಿ ತಾವು ಹೇಳಿದ ಹಾಗೆ ಅಡಿಕೆಯಲ್ಲಿ ಕಾಳುಮೆಣಸು ಮತ್ತು ಕೊಕ್ಕೋ ಈ ಎರಡು ಬೆಳೆಗಳ ಬಗ್ಗೆ ಸುದೀರ್ಘವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳೋಣ. ತಾವು ಹೇಳಿದ ಹಾಗೆ ಕಾಳುಮೆಣಸು ಬಹಳ ಉತ್ತಮವಾದಂತಹ ಒಂದು ಸಾಂಬಾರು ಪದಾರ್ಥ, ಇದಕ್ಕೆ ಸಾಂಬಾರು ಪದಾರ್ಥಗಳ ರಾಜ ಅಂತ ಹೇಳ್ತೇನೆ. ಇದರದ್ದು ಸಾಕಷ್ಟು ಇತಿಹಾಸವನ್ನು ಗಮನಿಸಿದ್ರೆ ಭಾರತ ಅನೇಕ ಶತಮಾನಗಳ ಕಾಲದಿಂದ ಈ ಕಾಳುಮೆಣಸಿನ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿತ್ತು. ಆಗ ರಾಣಿ ಅಬ್ಬಕ್ಕಾದೇವಿ, ರಾಣಿ ಚನ್ನಭೈರಾದೇವಿ ಇವರೆಲ್ಲ ಕಾಳುಮೆಣಸನ್ನು ಬೇರೆ ರಾಷ್ಟ್ರಗಳಿಗೆ ರಫ್ತು ಸಹಿತ ಆಗಿನ ಕಾಲದಲ್ಲೇ ಮಾಡ್ತಾ ಇದ್ರು. ಮತ್ತೆ ಇದಕ್ಕೆ ಕಪ್ಪು ಬಂಗಾರ ಅಂತ ಹೇಳ್ತೀವಿ, ಬ್ಲಾಕ್ ಗೋಲ್ಡ್ ಅಂತ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಅವರು ಈ ಕಾಳುಮೆಣಸು ಬಂದ ತಕ್ಷಣ ಅದನ್ನೆಲ್ಲ ಮಾರಾಟ ಮಾಡಿ ಒಂದಷ್ಟು ಬಂಗಾರವನ್ನು ತಂದು ಮನೆಯಲ್ಲಿ ಇಟ್ಕೊಳ್ತಿದ್ರು. ಯಾವಾಗ ಅವಶ್ಯಕತೆ ಬೀಳ್ತದೆ ಬಂಗಾರವನ್ನ ಮಾರಾಟ ಮಾಡಿ ತಮ್ಮ ಕೆಲಸಗಳನ್ನ ಸಾಗಿಸ್ತಾ ಇದ್ರು. ಅಂದ್ರೆ ಇದು ಆಪತ್ ಬಾಂಧವ ಬೆಳೆ ಅಂತ ಅವ್ರಿಗೆ ಒಂದು ಮನವರಿಕೆ ಆಗಿತ್ತು. ಹಾಗಾಗಿ ಇದು ಬಹಳ ಉತ್ತಮವಾದಂತ ಬೆಳೆ, ಮತ್ತೆ ಇದು ಅಡಿಕೆಗೆ ಬಹಳ ಪೂರಕವಾದಂತ ಒಂದು ಬೆಳೆ, ಮಾರಕ ಅಲ್ಲ, ಪೂರಕವಾದಂತ ಬೆಳೆ. ಅಡಿಕೆ ಜೊತೆ ಜೊತೆಗೆ ಬೆಳೆದು ರೈತರಿಗೆ ಹೆಚ್ಚು ಲಾಭವನ್ನು, ಅಡಿಕೆಗೆ ಎಷ್ಟು ಲಾಭ ಬರ್ತದಲ್ಲ ಈ ಪ್ರಸ್ತುತ ಹಂಗಾಮಲ್ಲಿ ಅದಕ್ಕಿಂತ ಜಾಸ್ತಿ ಲಾಭ ಬರ್ತಾ ಇದೆ. ನೀವೆಲ್ಲ ಗಮನಿಸಿರಬಹುದು, ಈಗ ಪ್ರತಿನಿತ್ಯ ಪೇಪರ್ ನೋಡಿ ಕಾಳುಮೆಣಸಿನ ಧಾರಣೆ ಜಾಸ್ತಿ ಆಗಿದೆ, ರೈತರ ಮುಖದಲ್ಲಿ ಮಂದಹಾಸ, ಈಗೆಲ್ಲ ಕೆಲವು ವೃತ್ತಪತ್ರಿಕೆಗೆಲ್ಲ ತಾವು ಓದಿರಬಹುದು. ನೋಡಿ, ಈ ವರ್ಷ 650 750 ರೂಪಾಯಿವರೆಗೆ 1 ಕೆಜಿಗೆ ದರ ಹೋಗಿದೆ. ಒಳ್ಳೆಯ ಬೆಳವಣಿಗೆ. ಹಾಗಾಗಿ ಇದು ಇಲ್ಲಿ ಈ ಕಾಳುಮೆಣಸಿನ ಬೆಳೆ ಅಡಿಕೆ ರೈತರಿಗೆ ಒಂದು ಒಳ್ಳೆಯ ವರದಾನ, ಒಳ್ಳೆಯ ಆದಾಯವನ್ನು ತಂದುಕೊಡ್ತದೆ. ಈಗ ಸಾಮಾನ್ಯವಾಗಿ ನಮ್ಮ ಈ ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶದಲ್ಲಿ 1 ಎಕರೆ ಅಡಿಕೆಗೆ ಅವರು ಸಾಮಾನ್ಯವಾಗಿ 8-10 ಕ್ವಿಂಟಲ್ನಷ್ಟು ಅಡಿಕೆಯನ್ನು ತಗೊಳ್ತಾರೆ. ಒಂದು 10-15 ವರ್ಷದ ತೋಟದಲ್ಲೇ ತಗೊಳ್ತಾ ಇದ್ದಾರೆ. ಈಗ ಇವರು ಅದರಲ್ಲಿ ಒಂದು 500 ಮರಕ್ಕೆ ಅಡಿಕೆಗೆ 150 ಮರಕ್ಕೂ, ಯಾಕಂದ್ರೆ ಒಂದು ಸಾಲ ಬಿಟ್ಟು ಒಂದು ಸಾಲ ಹಚ್ಚಿದ್ರು ಸಹಿತ 250 ಮರಕ್ಕೆ 250 ಬಳ್ಳಿಗಳನ್ನು ಹಚ್ಚಿದ್ರೆ ಒಂದು 3 ವರ್ಷದ ನಂತರ ಇವರಿಗೆ 1 ಕೆಜಿ, ಕಡಿಮೆ ಅಂದ್ರೆ 1 ಕೆಜಿನೂ ಜಾಸ್ತಿ ಬೆಳೀತದೆ, 2.5 ಕ್ವಿಂಟಲ್ ಆಯ್ತು. ಪ್ರಸ್ತುತ ಧಾರಣೆ ನೀವು 700 ರೂಪಾಯಿ ಹಿಡಿದ್ರು, 70,000 ರೂಪಾಯಿ ಕ್ವಿಂಟಲ್ ಹಿಡಿದ್ರು ಸಹಿತ ನಿಮಗೆ 175,000 ರೂಪಾಯಿನಷ್ಟು ಹೆಚ್ಚುವರಿ ಆದಾಯ ಬರ್ತದೆ. ಅಂದ್ರೆ ನಿಮಗೆ ಅಡಿಕೆ ತೋಟಕ್ಕೆ 1 ವರ್ಷಕ್ಕೆ ಎಷ್ಟು ಖರ್ಚು ವೆಚ್ಚ ಮಾಡ್ತೀರಿ, ಎಷ್ಟು ನೀವು ವಿನಿಯೋಗವನ್ನು ಮಾಡ್ತೀರಲ್ಲ, ಅದು ಈ ಕಾಳುಮೆಣಸಿನಲ್ಲಿ ಬಂದು ಇನ್ನೂ ಉಳಿತದೆ ನಿಮಗೆ. ಹಾಗಾಗಿ ನಾನು ಅನೇಕ ಜನ ರೈತರಿಗೆ ಹೇಳ್ತಾರೆ, ನೀವು ಏಕಬೆಳೆ, ಬಹಳಷ್ಟು ಜನ ರೈತರು ಏಕಬೆಳೆ ಪದ್ಧತಿಯನ್ನು ಅನುಸರಿಸ್ತಾರೆ. ಅವ್ರಿಗೆ ಹೇಳ್ತೀವಿ ಬಹಳ ತೊಂದರೆ ಆಗ್ತಾ ಇದೆ, ಏಕಬೆಳೆ ಪದ್ಧತಿಗೆ ಹೆಚ್ಚು ಆದ್ಯತೆ ಕೊಡಬೇಡಿ, ಬಹುಬೆಳೆ ಪದ್ಧತಿ ಕೊಡಿ ಅಂತ ಹೇಳ್ತೀವಿ. ಮತ್ತೆ ಇದಕ್ಕೆ ಕೇಂದ್ರ ಸರ್ಕಾರ ಮಿನಿಮಮ್ ಇಂಪೋರ್ಟ್ ಪ್ರೈಸ್ MIP ಅಂತ ಹೇಳ್ತದೆ, ಅದು 1 ಕೆಜಿಗೆ 500 ರೂಪಾಯಿ ಇದೆ. ಅರ್ಥ ಇದರ ಬೆಲೆ 500 ರೂಪಾಯಿಗಿಂತ ಕೆಳಗಡೆ ಬರಲ್ಲ, 500 ರೂಪಾಯಿ ಮೇಲೇನೆ ಬರಬೇಕು ಅಂತ. ಹಾಗಾಗಿ ಇದು ಉತ್ತಮ ಬೆಳೆ. ಸರ್, ತಾವು ಹೇಳಿದ್ರಿ ಪೂರಕ ಅಂತ, ಯಾವ ರೀತಿಯಾಗಿ ಅಡಿಕೆ ಮತ್ತೆ ಕಾಳುಮೆಣಸು ಪೂರಕ ಅಂತ ಹೇಳ್ತೀರಿ ಸರ್? ಇದು ಒಂದಕ್ಕೊಂದು ಹೊಂದಿಕೊಂಡು ಬೆಳೆಯುವಂತಹ ಬೆಳೆ. ನೋಡಿ, ನೀವೀಗ ಅಡಿಕೆ ಹಾಕಿದಾಗ ಅಡಿಕೆ ಗಿಡದಿಂದ ಒಂದು, ಅಂದ್ರೆ ನಾವು ಸಾಮಾನ್ಯ ಸಣ್ಣ ಗಿಡಗಳೆಲ್ಲ ಬೇಡ, 8-10 ವರ್ಷದ ತೋಟಗಳಲ್ಲಿ ಹಾಕೋದು ಉತ್ತಮ. ಈ ಗಿಡದಿಂದ, ಅಡಿಕೆ ಗಿಡದ ಕಾಂಡದಿಂದ ಈಶಾನ್ಯ ದಿಕ್ಕಿನಲ್ಲಿ ಆದಷ್ಟು 1-1.5 ಅಡಿ ದೂರದಲ್ಲಿ ಒಂದು ಚಿಕ್ಕ ಗುಂಡಿಯನ್ನು ತೆಗೆದು, 1-1.5 ಅಡಿಯಷ್ಟು ಗುಂಡಿಯನ್ನು ತೆಗೆದು ಒಳ್ಳೆಯ ಮಣ್ಣು, ಕಾಂಪೋಸ್ಟ್ ಅಂದ್ರೆ ಕೊಟ್ಟಿಗೆ ಗೊಬ್ಬರ, ಮತ್ತೆ ಟ್ರೈಕೋಡರ್ಮಾ ಸೋಡಮನಸ್ ಪುಷ್ಟಿಕರ್ಷ ಹಾಕಿದ್ರೆ ಬಹಳ ಉತ್ತಮ. ಹಾಕ್ಬಿಟ್ಟು ಗಿಡಗಳನ್ನು ನಾಟಿ ಮಾಡಿ ಈ ಗಿಡಕ್ಕೆ ಹಬ್ಬಿಸ್ಬಿಟ್ರೆ ಆ ಗಿಡಕ್ಕೆ ತಾನೇ ಹಬ್ತಾ ಹೋಗ್ತದೆ. ಹಂಗಾಗಿ ಇದಕ್ಕೆ ಮತ್ತೇನು ವಿಶೇಷವಾದಂತ ವ್ಯವಸ್ಥೆ ಬೇಕಾಗಿಲ್ಲ. ಆದ್ರೆ ಪ್ರಥಮದಲ್ಲಿ ನಾಟಿ ಮಾಡಿದಾಗ ವಿಶೇಷ ಕಾಳಜಿ ವಹಿಸ್ಬೇಕು. ಏನು ಆ ಗರಿಗಳು ಇದ್ರ ಮೇಲೆ ಬೀಳದ ಹಾಗೆ ಒಂದು ವ್ಯವಸ್ಥೆಯನ್ನು, ಒಂದು ಕೋಲನ್ನು ಕಟ್ಟಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಮತ್ತೆ ಇದಕ್ಕೆ ಹೆಚ್ಚು ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕು. ಹಾಗೆ ಅವನ್ನೆಲ್ಲ ಮಾಡಿದ್ರೆ ಇದು ಅಡಿಕೆಗೆ ಒಂದು ಪೂರಕವಾದಂತ ಬೆಳೆ. ಮತ್ತೆ ಇದು ಸಾಮಾನ್ಯವಾಗಿ ನಾವು ಕಡ್ಡಿಗಳಿಂದ, ಅಂದ್ರೆ ಕಾಂಡದ ತುಂಡುಗಳಿಂದ ಗಿಡಗಳನ್ನ ಸಸ್ಯಾಭಿವೃದ್ಧಿ ಮಾಡೋದ್ರಿಂದ ಇದರದ ಬೇರುಗಳು ಮೇಲೆ ಇರ್ತದೆ, ತಂತು ಬೇರುಗಳು ಇರ್ತವೆ, ಇದಕ್ಕೆ ತಾಯಿ ಬೇರುಗಳು. ಅಡಿಕೆ ನಾವು ಬೀಜದಿಂದ ಸಸ್ಯಾಭಿವೃದ್ಧಿಯನ್ನ ಮಾಡ್ತೀವಿ, ಅದರದ್ದು ತಾಯಿ ಬೇರೆ ಇರ್ತದೆ. ಹಾಗಾಗಿ ಅಲ್ಲಿ ಬೇರೆನಲ್ಲಿ ಏನು ನಿಮಗೆ ಕಾಂಪಿಟೇಷನ್ ಸ್ಪರ್ಧೆ ಏರ್ಪಡಲ್ಲ. ಮತ್ತೆ ಇದಕ್ಕೆ ಪ್ರಥಮ ವರ್ಷ, ದ್ವಿತೀಯ ವರ್ಷ, ತೃತೀಯ ವರ್ಷ ಅಡಿಕೆನು ಸಹಿತ ನಾವು ಹೇಗೆ ಪೋಷಕಾಂಶಗಳ ನಿರ್ವಹಣೆ ಮಾಡ್ತೇವಲ್ಲ, 3 ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಅಡಿಕೆಗೆ ಎಷ್ಟು ಪೋಷಕಾಂಶಗಳು ಬೇಕಾಗ್ತದೆ ಅಷ್ಟೇ ಪೋಷಕಾಂಶಗಳು ಕಾಳುಮೆಣಸಿಗೂ ಬೇಕಾಗ್ತದೆ. ಹಾಗಾಗಿ ಅವೆರಡನ್ನು ನೀವು ಸರಿದೂಗಿಸಿದಾದ್ರೆ ಪೂರಕವಾಗಿ ಪರಿಣಮಿಸುತ್ತದೆ. ಈ ಕಾಳುಮೆಣಸನ್ನು ಸರ್ ಯಾವ ತರ ನಾಟಿ ಮಾಡಬೇಕು ಮತ್ತೆ ಯಾವ ಸಮಯದಲ್ಲಿ ಇದನ್ನು ನಾಟಿ ಮಾಡಕ್ಕೆ ಒಳ್ಳೇದು ಅಂತ ಹೇಳ್ತೀರಿ? ನೀವು ಕೇಳಿದ ಹಾಗೆ ನಾಟಿಯ ಸಮಯ ಮುಂಗಾರು ಮೊದಲ ಹಂಗಾಮ, ಇಲ್ಲ ಕೆಲವು ಕಡೆ ಹೆಚ್ಚು ಮಳೆ ಬೀಳುವಂತ ಘಟ್ಟ ಪ್ರದೇಶಗಳು ಮತ್ತು ಕರಾವಳಿ ಪ್ರದೇಶದಲ್ಲಿ ಸ್ವಲ್ಪ ತಡ ಆಗಿ ನಾಟಿ ಮಾಡಬೇಕು. ಮತ್ತೆ ಮಳೆ ಕಡಿಮೆ ಬೀಳುವಂತ ಪ್ರದೇಶದಲ್ಲಿ ನೀವು ಮುಂಗಾರು ಹಂಗಾಮಕ್ಕಿಂತ ಮೇಲೆ ಮಾಡಿಕೊಂಡು ನೀರಿನ ವ್ಯವಸ್ಥೆ ಇಟ್ಕೊಂಡು ಮೇಲೆ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಈಗ ತಾನೇ ನಾನು ಹೇಳಿದ ಹಾಗೆ ನಾಟಿಯ ಪದ್ಧತಿ ಹೇಳಿದೆ ನಾನು. ಈಶಾನ್ಯ ದಿಕ್ಕಿನಲ್ಲಿ 1-1.5 ಅಡಿ ಗುಂಡಿ ತೆಗೆದು ಮಧ್ಯಭಾಗದಲ್ಲಿ ಇಟ್ಟು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತೆ ದರಗು ಚೆನ್ನಾಗಿ ಮೇಲ್ ಮಣ್ಣು ಅದೆಲ್ಲವನ್ನು ಹಾಕಿ ಸರಿಯಾಗಿ ಅದಿಂಬಿಟ್ಟು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿ 1 ಕೋಲಿನ ಆಸರೆಯನ್ನು ಗಿಡಕ್ಕೆ ಕೊಟ್ಟರೆ ಅದರ ಕೋಲಿನ ಮುಖಾಂತರ ಹಬ್ಬಿ ಅಡಿಕೆ ಕಾಂಡಕ್ಕೆ ಹಬ್ಬುವಂತ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಜೊತೆಗೆ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾತಾಡಿದ್ರೆ ಯಾವ ರೀತಿ ನಿರ್ವಹಿಸಬಹುದು ಅಂತ ಹೇಳ್ತೀರಿ? ನೋಡಿ, ಅಡಿಕೆಗೆ ನಾವು ಸಾಮಾನ್ಯವಾಗಿ ಹೇಳೋದು 1 ಬುಟ್ಟಿಯಷ್ಟು ಕೊಟ್ಟಿಗೆ ಗೊಬ್ಬರ, ಚೆನ್ನಾಗಿ ಕಳ್ತಿರೋ ಬುಟ್ಟಿಯಷ್ಟು. ಕಾಳುಮೆಣಸಿಗೂ ಅಷ್ಟೇ ಕೊಟ್ಟರೆ ಹೊತ್ತು. ಮತ್ತೆ ಕಾಳುಮೆಣಸಿನ ಬೇರುಗಳು ಸ್ವಲ್ಪ ಸೂಕ್ಷ್ಮ ಮೃದು, ಹಾಗಾಗಿ ಬೇರಿಗೆ ಇನ್ನೂ ತೊಂದರೆ ಆಗದಂಗೆ ಅಷ್ಟೇ ಸಾವಯವಾಂಶಗಳಂತ ಪದಾರ್ಥವನ್ನು ಕೊಡಬೇಕು. ಮತ್ತೆ ರಾಸಾಯನಿಕ ಗೊಬ್ಬರಗಳು ಬಂದಾಗ ಅಡಿಕೆಗೆ 100 ಗ್ರಾಮ್ನಷ್ಟು ಸಾರಜನಕ, 40 ಗ್ರಾಮ್ನಷ್ಟು ರಂಜಕ, 140 ಗ್ರಾಮ್ನಷ್ಟು ಪೊಟ್ಯಾಶ್, ಅಷ್ಟೇ ಪ್ರಮಾಣದ ಪೋಷಕಾಂಶಗಳು ಕಾಳುಮೆಣಸಿಗೂ 3 ವರ್ಷದ ನಂತರದ ಬಳ್ಳಿಗಳಿಗೆ ಬೇಕಾಗ್ತದೆ. ಹಾಗಾಗಿ 2, ಮತ್ತೆ ಇದನ್ನ 2 ಅರ್ಧ, ಅಂದ್ರೆ ಮುಂಗಾರು ಹಂಗಾಮಿನಕ್ಕಿಂತ ಮೊದಲು, ತದನಂತರದಲ್ಲಿ ಮುಂಗಾರು ಹಂಗಾಮ ಮುಗಿದ ನಂತರ 2 ಸಲ ನೀವು ಪೋಷಕಾಂಶಗಳನ್ನು ಮಾಡಬೇಕು. ಅದೂ ಅಲ್ಲದೆ ಕಾಳುಮೆಣಸಿಗೆ ಈ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಕಲ್ಲಿಕೋಟೆಯವರು ಒಂದು ಪೆಪ್ಪರ್ ಸ್ಪೆಷಲ್ ಅಂತ ಒಂದು ಪೋಷಕಾಂಶಗಳ ಮಿಶ್ರಣವನ್ನು ಬಿಡುಗಡೆ ಮಾಡಿದೆ. ಅದನ್ನು ಸಹಿತ 1 ಲೀಟರ್ ನೀರಿಗೆ 5 ಗ್ರಾಂನಷ್ಟು ಹಾಕೊಂಡು ನೀವು ಸಿಂಪರಣೆ ಒಂದು 3-4 ಸಲ ಸಿಂಪರಣೆಯನ್ನು ಪುನರಾವರ್ತಿಸಬೇಕು, ಅನುಕೂಲ ಆಗ್ತದೆ. ಮತ್ತೆ ಹೀಗೆ ಮಾಡುವುದರಿಂದ ನಾವು ಕಾಳುಮೆಣಸು ಚೆನ್ನಾಗಿ ಪೋಷಕಾಂಶ ತಗೊಂಡು ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅಲ್ಲದೆ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಅಂದ್ರೆ ಬೇಸಿಗೆ ಹಂಗಾಮಿನಲ್ಲಿ ನೀರಿನ ನಿರ್ವಹಣೆ ಚೆನ್ನಾಗಿರಬೇಕು. ಮಳೆಗಾಲದಲ್ಲಿ ಸಮಸ್ಯೆ ಆಗೋದಿಲ್ಲ, ನಮಗೆ ಜೂನ್ದಿಂದ ಡಿಸೆಂಬರ್ ವರೆಗೆ ಚೆನ್ನಾಗಿ ಮಳೆ ಆಗೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ಆದ್ರೆ ಏಪ್ರಿಲ್ ಮತ್ತು ಮೇ ಇನ್ನು ಕೆಲ ಸಮಯ ಮಾರ್ಚಲ್ಲಿನೂ ಸಹಿತ ಈ ವರ್ಷ ಅಷ್ಟು ಸಮಸ್ಯೆ ಆಗ್ಲಿಲ್ಲ, ಯಾಕೇಳಿ ಬಹಳಷ್ಟು ಮಳೆ ಬಂತು, ಈ ಸಲ ಒಂದು 3-4 ಸಲ ಮಳೆ ಬಂತು. ಆ ಹಂಗಾಮಿನಲ್ಲಿ ಬೇರಿಗೆ ತೊಂದರೆ ಆಗ್ಬಾರ್ದಂತೇಳಿ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಇಷ್ಟು ಮಾಡ್ಕೊಂಡಿದ್ದಾದ್ರೆ ನಿಮ್ಗೆ ಕಾಳುಮೆಣಸು ಪೋಷಕಾಂಶಗಳು ನೀರು ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿ ಬರ್ತದೆ, ಏನು ಸಮಸ್ಯೆ ಆಗಲ್ಲ. ಜೊತೆಗೆ ಕೊಯ್ಲು ಹಾಗೂ ಇಳುವರಿ ಕುರಿತು ಮಾತಾಡೋದಾದ್ರೆ ನೋಡಿ, ಅಡಿಕೆ ಕೊಯ್ಲು ಮುಗಿದ ನಂತರ ಇದರದ್ದು ಕೊಯ್ಲು ಆರಂಭ ಆಗ್ತದೆ. ಅಂದ್ರೆ ನೋಡಿ, ರೈತರಿಗೆ ಉದ್ಯೋಗಾವಕಾಶನೂ ಸಿಗ್ತದೆ. ಇಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಬೇರೆ ಬೇರೆ ಬೆಳೆ ಹಾಕೋದ್ರಿಂದ ಉದ್ಯೋಗಾವಕಾಶ ಜಾಸ್ತಿ ಆಗಿ ನೋಡಿ. ಅಡಿಕೆ ಕೊಯ್ಲು ಸಾಮಾನ್ಯವಾಗಿ ನಿಮ್ಗೆ ಈ ಘಟ್ಟ ಪ್ರದೇಶದಲ್ಲಿ ಸ್ವಲ್ಪ ತಡ ಆಗ್ತದೆ, ಕರಾವಳಿ ಮತ್ತು ಘಟ್ಟ ಪ್ರದೇಶ ಸ್ವಲ್ಪ ತಡ ಆಗ್ತದೆ. ಅರೆ ಮಲೆನಾಡಿನ ಸ್ವಲ್ಪ ಮೊದಲು ಬರ್ತದೆ, ಅವ್ರಿಗೆ ದಸರಾ ಆರಂಭ ಆಗ್ತದೆ ಯಾರಿಗೆ, ಅರೆ ಮಲೆನಾಡು ಪ್ರದೇಶ. ಮಲೆನಾಡು ಮತ್ತು ಘಟ್ಟ ಪ್ರದೇಶ ಕರಾವಳಿಯಲ್ಲಿ ದೀಪಾವಳಿ, ಅದಕ್ಕೆ ಪ್ರಥಮ ಕೊಯ್ಲು ದೀಪಾವಳಿ ಆಸ್ಪಾಸ್ನಲ್ಲಿ ಮಾಡ್ತಾರೆ. ಹಾಗಾಗಿ ಅವೆಲ್ಲ ಕೊಯ್ಲು ಮುಗಿದ ನಂತರ ಇದು ಜನವರಿಯಿಂದ ಆರಂಭ, ಜನವರಿ ಫೆಬ್ರವರಿ ಆರಂಭ ಆಗ್ತದೆ. ಈ ಸಲ ಸ್ವಲ್ಪ ಹೆಚ್ಚು ಮಳೆ ಆದ್ರಿಂದ ಒಂದು 15 ದಿನ ತಡ ಆಗಿದೆ ಈ ಸಲ. ಈ ಸಲ ಹೆಚ್ಚು ಕಡಿಮೆ ಮಾರ್ಚ್ ಎಂಡ್ ವರೆಗೂ ಕೊಯ್ಲಾಗಿದೆ ಕಾಳುಮೆಣಸು. ಹಾಗಾಗಿ ಅಡಿಕೆ ಕೊಯ್ಲು ಮುಗಿದ ನಂತರ ಈ ಕೊಯ್ಲು ಆರಂಭ ಆಗೋದ್ರಿಂದ ಏನು ಸಮಸ್ಯೆ ಆಗಲ್ಲ. ಮತ್ತೆ ಇಲ್ಲಿ ಕೊಯ್ಲು ಹಂತವನ್ನು ಹೆಂಗೆ ಗಮನಿಸಬೇಕು ನೋಡಿ, ಕರೆ ಅಂತ ಹೇಳ್ತಾರೆ ಅದು ಸ್ಪೈಕ್. ಆ ಕರೆ ಇಲ್ಲಿ ಹೆಚ್ಚು ಕಡಿಮೆ ಕೆಲ ಕಾಳುಗಳು, ಒಂದು ಕರೆಯಲ್ಲಿ ನಿಮಗೆ ಒಂದು 80-100 ಕಾಳುಗಳು ವೆರೈಟಿ ಮೇಲೆ ಹೋಗ್ತದೆ. ಬೇರೆ ಬೇರೆ ತಳಿಗಳು ಇದ್ದಾವೆ ಇದರಲ್ಲಿ. ಅಲ್ಲಿ ಕಲರ್ ಚೇಂಜ್ ಆಗ್ತದೆ, ಸ್ವಲ್ಪ ಕೆಂಪು ವರ್ಣ ಹಳದಿ ವರ್ಣ ತಿರುಗಿದಾಗ ಆ ಕರೆಗಳನ್ನ ನಾವು ಕೊಯ್ಲು ಮಾಡಬೇಕಾಗ್ತದೆ. ಕೊಯ್ಲು ಮಾಡಿದ ನಂತರ ಅದನ್ನ ಕರೆಯಿಂದ ಎಲ್ಲ ಬೆರೀಸ್ ಅಂದ್ರೆ ಆ ಕಾಳುಗಳನ್ನ ಬೇರ್ಪಡಿಸಿ, ತದನಂತರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ, ರೈತರು ಹಾಗೇ ಒಣಗಿಸ್ತಾರೆ, ಅದಕ್ಕಿಂತ ಬಹಳ ಮುಖ್ಯವಾಗಿ ಬಿಸಿನೀರಿನಲ್ಲಿ 1 ನಿಮಿಷ ಅದ್ದಬೇಕು. ಕುದಿಯುತ್ತಿರುವಂತ ಬಿಸಿನೀರಿನಲ್ಲಿ ಅದನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ, ಈಗ ದೊಡ್ಡ ದೊಡ್ಡ ರೈತರು ಏನ್ ಮಾಡ್ತಾರೆ, ಅದನ್ನ ಈ ಸೆಡ್ ನೆಟ್ ಬರ್ತದಲ್ಲ, ನೆರಳು ಪರದೆ ಬರುತ್ತಲ್ಲ, ಅದರಲ್ಲಿ ಎಲ್ಲ ಕಟ್ಟಿಬಿಟ್ಟು ಅದಕ್ಕೆ ಒಂದು ಗಳ ಅಡ್ಡಲಾಗಿ ಕೊಟ್ಟು ಕುದಿಯುವ ದೊಡ್ಡ ಬಾಂಡಲಿ ಇರ್ತದಲ್ಲ, ನಾವು ಈಗ ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ಅನ್ನ ಸಾಂಬಾರ್ ಎಲ್ಲ ಮಾಡ್ಲಿಕ್ಕೆ ಉಪಯೋಗ ಮಾಡ ಅಂತ ದೊಡ್ಡ ಬಾಂಡ್ಲಿಯಲ್ಲಿ ಏನ್ ಮಾಡ್ತಾರೆ, ಒಂದು ಗಳ ಹಾಕಿ ಅದ್ದು ಬಿಡ್ತಾರೆ. 1 ನಿಮಿಷ ಬಾಳಲ್ಲ, ಅದ್ಬಿಟ್ಟು ಆ ನಂತರ ಸಾಯಂಕಾಲ ಅದನ್ನಿಟ್ಟು ಬೆಳಗ್ಗೆ ಎಲ್ಲ ಒಣಗಿಸ್ಲಿಕ್ಕೆ ತಾಡ್ಪಾಲ್ ಮೇಲೆ ಹಾಕ್ತಾರೆ ಒಳ್ಳೆಯ ಬಿಸಿಲಿರುವ ಕಡೆ. ಅವಾಗ ಏನಾಗುತ್ತೆ, ಈಗ ಕುದಿಯುವ ನೀರಿನಲ್ಲಿ ನೀವು 1 ನಿಮಿಷ ಅದ್ದುದ್ರಿಂದ ಅದು ಚೆನ್ನಾಗಿ ಒಣಗಲಿಕ್ಕೆ ಸಹಾಯ ಮಾಡ್ತದೆ. ಎರಡನೇದು, ಅಲ್ಲಿ ಏನಾದ್ರೂ ಅಲ್ಪ ಪ್ರಮಾಣ ರೋಗ ಕೀಟ ಇದ್ರು ಆ ಬಿಸಿನೀರಿನಲ್ಲೆಲ್ಲ ಕಡಿಮೆ ಆಗ್ತದೆ. ಮತ್ತೆ ಮೂರನೇದು ಏನಂತಂದ್ರೆ, ಅದು ಸರಿಯಾಗಿ ಕಲರ್ ಬರಲಿಕ್ಕೆ, ಕಪ್ಪು ಬಣ್ಣ ಬರಲಿಕ್ಕೆ ಸಹಾಯ ಮಾಡುತ್ತೆ. 3-4 ಕಾರಣಗಳಿಂದ ನಾವು ನೀರಿನಲ್ಲಿ ಅದ್ಲಿಕ್ಕೆ ಹೇಳ್ತೇವೆ. ಆ ನಂತರ ಸಮಾನಾಂತರವಾಗಿ ನೀವು ಒಣಗಿಸ್ಬಿಟ್ಟು ಒಂದು 3-4 ಬಿಸಿಲು ಅಂತ ಹೇಳ್ತೇವೆ. ಅದು ಮತ್ತೆ ಆ ವಾತಾವರಣದ ಮೇಲೆ ಹೋಗ್ತದೆ. ಕೆಲವು ಟೈಮ್ ಮೋಡ ಕವಿದ ವಾತಾವರಣ ಇದ್ರೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗ್ತದೆ. ಚೆನ್ನಾಗಿ ಬಿಸಿಲಿದ್ರೆ ಒಂದು 3-4 ಬಿಸಿಲು ಚೆನ್ನಾಗಿ ಒಣಗುತ್ತೆ. ಅಂತಿಮವಾಗಿ ಅದರಲ್ಲಿ ಒಂದು ತೇವಾಂಶ ಎಷ್ಟಿರ್ಬೇಕಪ್ಪ ಅಂದ್ರೆ, ಒಂದು 10-11% ಶೇಕಡ 10-11 ಇದ್ದು ಬಹಳ ಉತ್ತಮ. ಅದನ್ನ ನಾವು ನೀವು ಹೇಳಿದ ಹಾಗೆ ಶೇಖರಣೆ ಹೆಂಗಪ್ಪ ಅಂದ್ರೆ, ಈ ಪಾಲಿಥಿನ್ ಚೀಲ್ ಈ ಒಳಗಡೆ ಲೈನಿಂಗ್ ಇರುವಂತ ಚೀಲಗಳಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ತೇವ ಇರಬಾರ್ದು, ಮತ್ತೆ ಸ್ವಲ್ಪ ಶುಷ್ಕ ವಾತಾವರಣ ಇರುವಂತ ರೂಮ್ಗಳಲ್ಲಿ ಹಾಕಿಟ್ರೆ ನೀವು ಕಾಳುಮೆಣಸನ್ನ ಶೇಖರಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಎಷ್ಟು ದಿವಸ ಇಡಬಹುದು ಸರ್? ಇಲ್ಲ, ಇದನ್ನ ನೀವು ನಾನು ಹೇಳಿದಾಗೆ ಶೇಕಡ 10-11 ತೇವಾಂಶ, ಶುಷ್ಕ ವಾತಾವರಣ, ತಂಪು ಒಳಗಡೆ ಇರಬಾರ್ದು ಅಂತ ಪ್ರದೇಶದಲ್ಲಿ ಇಟ್ಟರೆ 1 ವರ್ಷ ಇಡ್ತಾರೆ, 2 ವರ್ಷ ಇಡ್ತಾರೆ. ಇತ್ತೀಚೆಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ಗುಣಮಟ್ಟ ಹಾಳಾಗ್ಬಾರ್ದಂತ ಅದನ್ನ ಈ ಶೈತ್ಯಾಗಾರಗಳಲ್ಲಿ ಇಡ್ತಾ ಇದ್ದಾರೆ ಬಹಳಷ್ಟು ಜನ ರೈತರು. ಇಡ್ಬೋದು, ಏನು ಸಮಸ್ಯೆ ಇಲ್ಲ. ಹೀಗೆ ನೀವು ಮಾಡೋದ್ರಿಂದ ಗುಣಮಟ್ಟ ಕಾಯ್ದುಕೊಂಡು ಹೆಚ್ಚು ಧಾರಣೆಗೆ ಮಾರಾಟ ಮಾಡಿ. ಈಗೇನಾಗಿದೆ, ರೇಟ್ ಜಾಸ್ತಿ ಬರ್ತಾ ಇರೋದ್ರೆ ರೈತರ ಶೇಖರಣೆಗೆ ಹೆಚ್ಚು ಪ್ರಶಸ್ತಿ ಕೊಡ್ತಾ ಇಲ್ಲ, ಯಾಕಂದ್ರೆ ರೇಟ್ ಚೆನ್ನಾಗಿದೆ ಅಲ್ಲ, ಮಾರಿಬಿಡ್ತಾರೆ. ಹಾಗಾಗಿ ಆ ಪ್ರಶ್ನೆ ಬಂದಿಲ್ಲ. ಯಾವಾಗ ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ, ಯಾವಾಗ ಅಂದ್ರೆ ಏನಾದರೂ ಮಾರುಕಟ್ಟೆಯಲ್ಲಿ ರೇಟ್ ಕಡಿಮೆ ಆದಾಗ ಈ ಒಂದು ಸಮಸ್ಯೆ ಬರ್ತದೆ. ತಾವು ಇದುವರೆಗೂ ಅಡಿಕೆಯ ಜೊತೆಗೆ ಕಾಳುಮೆಣಸನ್ನ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ. ಮುಂದಿನ ಸಂಚಿಕೆಯಲ್ಲಿ ಅಡಿಕೆ ಮಧ್ಯದಲ್ಲಿ ಕೋಕೋ ಅದನ್ನು ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ರೈತ ಬಾಂಧವರೇ, ಈಗ ತರೀಕೆರೆ ತಾಲೂಕು ಸಮತಾಳ ಗ್ರಾಮದ ರೈತ ಮಹಿಳೆ ಚೈತ್ರ ಬಿಕೆ ಅವರೊಂದಿಗೆ ಅವರ ಕೃಷಿ ಅನುಭವ ಕುರಿತು ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಚೈತ್ರ ಬಿಕೆ ಅವರು ಇದ್ದಾರೆ. ಇವರು ರೈತ ಮಹಿಳೆ, ತರೀಕೆರೆ ತಾಲೂಕು ಅಮೃತಪುರ ಹೋಬಳಿ ಸಮತಳ ಗ್ರಾಮದವರು. ಪ್ರಮುಖವಾಗಿ ಅಡಿಕೆ, ತೆಂಗು, ಮಾವು ಮತ್ತೆ ತರಕಾರಿ ಬೆಳೆನ ಇವರು ಬೆಳೀತಾ ಇದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಾ? ಒಂದು 5-6 ವರ್ಷದಿಂದ ಸರ್. ಇದಕ್ಕಿಂತ ಮೊದಲು? ಮೊದಲು ನಾವು ಎಜುಕೇಶನ್ ಮಾಡ್ತಿದ್ವಿ, ಮದ್ವೆ ಆಯ್ತು, ಮಕ್ಕಳು. ಎಲ್ಲಿ ತನಕ ಓದಿದ್ರಿ ಸರ್? ನಮ್ದು ಮಾಸ್ಟರ್ ಡಿಗ್ರಿ ಆಗಿದೆ, ಎಂಎಸ್ಸಿ ಆಗಿದೆ, ಬಿ ಎಡ್ ಆಗಿದೆ ಸರ್. ಓ, ಮಾಸ್ಟರ್ ಡಿಗ್ರಿ, ಎಂಎಸ್ಸಿ ಆಗಿ ಕೆಲಸ? ಕೆಲಸಕ್ಕೆ 2 ಇಯರ್ ಓದೆ ಸರ್, ಟೀಚರ್ ಜಾಬ್ಗೆ. ಬಟ್ ಆಮೇಲೆ ಮಕ್ಕಳು ಎಲ್ಲ ಆಯ್ತು ಅಂತ, ಸೊ ಅವಾಗ ಕೃಷಿ ಕಡೆನೆ, ಮನೆ ಕಡೆ ಮಕ್ಕಳು ನೋಡ್ಕೊಂಡು ಕೃಷಿ ಮಾಡ್ಕೊಂಡು. ಎಷ್ಟು ಜನ ಇದ್ದೀರಿ ಸದಸ್ಯರು ಮನೆಯಲ್ಲಿ? 4 ಜನ ಸರ್. 4 ಜನ ಮತ್ತೆ ನಮ್ಮ ಅತ್ತೆ ಮಾವ, 6 ಜನ. ಈ ಒಂದು ಕೃಷಿ ಹೇಗನ್ನಿಸ್ತಾ ಇದೆ? ಗಂಡನ ಮನೆಗೆ ಬಂದಾದ್ಮೇಲೆ ಕಷ್ಟ ಅನಿಸ್ತಾ ಇದೆ ಅಥವಾ ನೀವು ತಮ್ಮ ಅಪ್ಪನ ಮನೇಲಿ ಇರ್ಬೇಕಾದ್ರೆ ಇದು ನೀವು ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಅಪ್ಪನ ಮನೇಲಿ ಇದ್ದಾಗ್ಲೂ ರಜಾ ಇದ್ದಾಗ ತೋಟಕ್ಕೆಲ್ಲ ಕರ್ಕೊಂಡು ಹೋಗೋರು. ಕಾಲೇಜ್ ಡೇಸ್ ಅಲ್ಲಿ ಹೋಗ್ತಿದ್ವಿ, ರಜಾ ಇದ್ದಾಗ ತೋಟಕ್ಕೆಲ್ಲ ಹೋಗ್ಬಿಟ್ಟು ಅಡಿಕೆ ಎಲೆ ಎಲ್ಲ ಒಂದ್ ಕಡೆ ಮಾಡೋದು, ಆಮೇಲೆ ಗೊಬ್ಬರ ಹಾಕೋದು, ನೀರ್ ಬಿಡೋದು ಎಲ್ಲ ಮಾಡಿದೀವಿ ಅಪ್ಪನ ಮನೇಲೂ. ಗಂಡನ ಮನೇಲೂ ಅದೇ ತರ ಸಹಾಯ ಮಾಡ್ತೀವಿ ನಮ್ ಕೈಲಾಗದಷ್ಟು. ಎಲ್ಲಿ ಕೆಲ್ಸಕ್ಕೆ ಹೋಗಿದ್ರಿ ಈಗ ಮಾಸ್ಟರ್ ಡಿಗ್ರಿ ಮುಗಿಸಾದ್ಮೇಲೆ? ನಾವು ಚನ್ನಗಿರಿಲಿ ಟೀಚರ್ ಆಗಿ ವರ್ಕ್ ಮಾಡಿದ್ವಿ ಸರ್, 1.5 ಇಯರ್. ಆಮೇಲೆ ದಾವಣಗೆರೆಯಲ್ಲಿ, ಈಗ ರೀಸೆಂಟ್ ಆಗಿ ತರೀಕೆರೆ ಗವರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ 2 ಮಂತ್ ವರ್ಕ್ ಮಾಡಿದ್ವಿ ಸರ್, ತರೀಕೆರೆಯಲ್ಲಿ. ಹಾ ಸರ್. ಇದು ಯಾಕೆ ಮುಂದುವರಿಸಲಿಲ್ಲ ನೀವು ಸರ್? ಅಂದ್ರೆ ಅದಕ್ಕಿಂತ ಮುಂದುವರಿಸ್ಬೋದಿತ್ತು, ಮಕ್ಕಳು ಇನ್ನು ಚಿಕ್ಕವರಿದ್ರು. ಕೃಷಿ ಮಾಡ್ಕೊಂಡು ಅಲ್ಲೇ ನಮಗೆ ಹೆಲ್ತಿ ಫುಡ್ ಬೇಕಲ್ಲ ಸರ್, ಹೊರಗಡೆ ಏನೇನ್ ಕೆಮಿಕಲ್ ಆಗಿ ಬೆಳೆದಿರ್ತಾರೋ ಏನೋ ಗೊತ್ತಿರಲ್ಲ ನಮ್ಗೆ. ಅದರಿಂದ ನಾವೇ ತರಕಾರಿ ಬೆಳ್ಕೊಂಡು ಮನೇಲಿ ಹೆಲ್ತಿ ಫುಡ್, ಹೆಲ್ತ್ ನೋಡ್ಕೋಬೇಕಲ್ಲ, ಮನೇಲಿ ಹೆಲ್ತಿ ಫುಡ್ ನಾವೇ ಬೆಳ್ಕೊಂಡು ತರಕಾರಿ ಒಳ್ಳೆ ರೀತಿಲಿ ಸಾವಯವ ಗೊಬ್ಬರ ಹಾಕ್ಬಿಟ್ಟು ತರಕಾರಿ ಬೆಳ್ಕೊಂಡು ಮನೇಲಿ ಮಕ್ಕಳು ಓದಿಸ್ಕೊಂಡು ಟ್ಯೂಷನ್ ಮಾಡ್ತೀನಿ, ಓದಿಸ್ಕೊಂಡು ಸೊ ಮನೇಲೆ ಇದ್ದೀನಿ ಸರ್ ಸದ್ಯ. ಟ್ಯೂಷನ್ ಕೂಡ ಮಾಡ್ತಾ ಇದ್ದೀರಾ? ಸರ್, ಮಕ್ಕಳಿಗೆ ಟ್ಯೂಷನ್ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಈಗ ಸಂಘ ಸಂಸ್ಥೆಗಳಲ್ಲಿ ಏನಾದ್ರು ತೊಡಗಿಸಿಕೊಂಡಿದ್ದೀರಾ? ಸಂಘ ಸಂಸ್ಥೆಗಳಲ್ಲಿ ಯಾವ್ದಕ್ಕೂ ಹೋಗಿಲ್ಲ ಸರ್. ಯಾವ್ದು ಈಗ ಸ್ವಸಹಾಯ ಮಹಿಳಾ ಸ್ವಸಹಾಯ ಸಂಘಗಳು ಸುಮಾರು ಇದಾವೆ ಗ್ರಾಮಗಳಲ್ಲಿ, ನೀವು ಅದಕ್ಕೆ ನೀವು ಸೇರ್ಕೊಂಡಿದ್ದೀರಾ? ಇಲ್ಲ. ಬೆಳಿಗ್ಗೆ 8 ಗಂಟೆಗೆ ಆರಂಭ ಮಾಡ್ತೀರಾ ನಿಮ್ಮ ಜೀವನ? ಸರ್, ಬೆಳಗ್ಗೆ 5 ಗಂಟೆಗೆ ಎದ್ದೋತೀನಿ, ವಾಕಿಂಗ್ ಹೋಗಿ ಬಂದು ಮಕ್ಕಳದು ಹಸ್ಬೆಂಡ್ ಅವ್ರನ್ನೆಲ್ಲ ಮುಗಿಸಿ ಕೆಲಸ ಎಲ್ಲ, ಆಮೇಲೆ 10 ಗಂಟೆ ನಂತರ ಫ್ರೀ ಟೈಮ್ ಇದ್ದಾಗ ತೋಟಕ್ಕೆ ಹೋಗೋದು, ಕಾಯಿ ಹಾಕೋಬರೋದು, ಆಮೇಲೆ ನೀರ್ ಬಿಡಿದ್ರೆ ನೀರ್ ಬಿಡೋದು, ಆಮೇಲೆ ಮಧ್ಯಾಹ್ನ ರೆಸ್ಟ್ ಮಾಡೋದು. ಸಂಜೆ ಟೈಮ್ ಅಲ್ಲಿ ಹೂವಿನ ಗಿಡ ಎಲ್ಲ ಬೆಳೆದಿದೀವಿ, ಸೊ ಅದಕ್ಕೆಲ್ಲ ತೋಟದಲ್ಲೇ ಮನೆ ಇರೋದು ಸರ್ ನಮ್ದು. ಮುಂದೆ ರೋಡು, ಹಿಂದೆ ತೋಟ, ಮಧ್ಯದಲ್ಲಿ ಮನೆ ಇದೆ. ಸೊ ಅಲ್ಲಿ ತರಕಾರಿ ಬೆಳಿತೀವಿ, ಹೂವಿನ ಗಿಡಕ್ಕೆ ನೀರ್ ಹಾಕೋದು, ಆಮೇಲೆ ಹೂವಿನ ಗಿಡ ಎಲ್ಲ ಕ್ಲೀನ್ ಮಾಡೋದು, ಆಮೇಲೆ ಮಕ್ಕಳು ಬರ್ತಾರೆ ಸೊ ಮಕ್ಕಳು ಓದ್ಕೊಳ್ಳೋದು, ಮತ್ತೆ ಅವ್ರಿಗೆ ವಿದ್ಯಾಭ್ಯಾಸ ಮಾಡಿಸಿ ಅವ್ರದೆಲ್ಲ ನೋಡಿ ಈ ತರ ದಿನಚರಿ ಮುಗಿಯುತ್ತೆ ಸರ್ ನಮ್ದು. ಈಗ ಅಡಿಕೆ ಅಂತ ಹೇಳಿದ್ರಿ, ಇದು ಅಡಿಕೆ ಯಾವ ಒಂದು ತಳಿ? ನಮ್ ತರೀಕೆರೆ ಸೈಡ್ ಎಲ್ಲ ಸ್ಥಳೀಯವಾಗಿ ಸಿಗ್ತಕ್ಕಂತ ತಳಿನ ಅಥವಾ? ಇಲ್ಲ ಸರ್, ತಳೀಯವಾಗಿರೋದೆ. ತೆಂಗು? ತೆಂಗಿನೂ ಅಷ್ಟೇ ಸರ್, ಅಲ್ಲೇ ಸ್ಥಳೀಯವಾಗಿ ಇರ್ತಕ್ಕಂಥದ್ದು. ಈಗ ಮಾವು ಅಂತ ಹೇಳಿದ್ರಿ, ಮಾವು ಯಾವ ಯಾವ ಒಂದು ತಳಿಗಳನ್ನ ಬೆಳೀತಾ ಇದ್ರಿ? ಇದು ಏನು ಬದುಗಳಲ್ಲಿ ಹಾಕಿದಿರಾ ಹೇಗೆ? ಅದು ಸ್ವಲ್ಪ ಸ್ವಲ್ಪ ಜಾಗಕ್ಕೆ ಹಾಕಿದ್ದಾರೆ ಸರ್. ಬದುಗಳಲ್ಲಿ? ಬದುಗಳಲ್ಲಿ ಮಾತ್ರ? ಬದುಗಳಲ್ಲಿ ಸಾಗುವಾನೆ ಹಾಕಿದ್ದಾರೆ. ಮಾವು ಒಂದು ಬೇರೆ ಕಡೆ ಇದೆ, ಸ್ವಲ್ಪ ತೋಟ, ಅಲ್ಲಿ ಒಂದ್ ಸ್ವಲ್ಪ ಜಾಗಕ್ಕೆ ಮಾವು ಹಾಕಿದ್ದಾರೆ. ಏನೇನು ಯಾವ್ಯಾವ ತಳಿಗಳು? ತೋತಾಪುರಿ, ರಸ್ಪುರಿ, ಆಮೇಲೆ ಆಮಿನಿ ಮಾವಿನಕಾಯಿ, ಆತರದೆಲ್ಲ ಉಪ್ಪಿನಕಾಯ್ದು ಹಾಕ್ತಾರೆ, ಚಿತ್ರಾನ್ನ ಮಾಡಬಹುದು ಅದ್ರಲ್ಲಿ, ಆತರದೆಲ್ಲ ಬೆಳೆದಿದ್ದಾರೆ. ಈಗ ಹೇಗಿದೆ ಈ ವರ್ಷ ಮಾವಿನ ಒಂದು ಫಸಲು? ಅದೇ ಸರ್, ಒಂದ್ ಸ್ವಲ್ಪ ಎರಡ್ ಮೂರು ವರ್ಷದಿಂದ ಸ್ವಲ್ಪ ರೋಗ ಎಲ್ಲ ಬಂದು, ಅಂದ್ರೆ ತುಂಬಾ ಮಳೆ ಎಲ್ಲ ಬಂದ್ಬಿಟ್ರೆ, ಮಳೆ ಬಂದ್ಬಿಟ್ರೆ ಎಲ್ಲ ಫುಲ್ ಹುಳ ಹುಳ ಆಗ್ಬಿಡುತ್ತೆ ಮಾವು. ಅಷ್ಟು ಫಸಲು ಇಲ್ಲ ಅವಾಗಿನಷ್ಟು, ಸ್ವಲ್ಪ ಕಮ್ಮಿ ಇದೆ ಇವಾಗೆಲ್ಲ. ಮನೆಗೆ ಸಾಕಾಯ್ತದೆ, ಅಂದ್ರೆ ಮಾರಾಟ ಮಾಡ್ತೀವಿ, ತಗೊಂಡ್ ಹೋಗ್ತಾರೆ. ಅಂದ್ರೆ ನಮ್ದು ತೋಟದ ಮಾವು ತುಂಬಾ ಚೆನ್ನಾಗಿರುತ್ತಲ್ಲ, ವರ್ಷಕ್ಕೆ ಅವರು ಇಷ್ಟೊಂದು ತಗೊಂಡ್ ಹೋಗ್ಬಿಡ್ತಾರೆ. ಅವರಿಗೆ ಅಂತ ಒಂದ್ 100 kg ಆತರ ಬಂದ್ಬಿಟ್ಟು ತಗೊಂಡ್ ಹೋಗ್ತಾರೆ. ಇಲ್ಲಿ ಕೋರ್ನಳ್ಳಿ ಅಂತ ಅವ್ರ ರಿಲೇಷನ್ಸ್ ಅವ್ರು ಬಂದು ತಗೊಂಡ್ ಹೋಗ್ತಾರೆ ಪ್ರತಿ ವರ್ಷ. ಮತ್ತೆ ನಮ್ ರಿಲೇಷನ್ಸ್ ಗೆಲ್ಲ ಕೊಡೋಕೆ ಆಗುತ್ತೆ ಸರ್, ಅದೇ ಮಾವು ನಾವು ಬೆಳೆದಿದ್ದೆಲ್ಲ ಆಗುತ್ತೆ. ಅಂದ್ರೆ ಈಗ ಏನೋ ಒಂದು ಫಂಕ್ಷನ್ ಹೋದಾಗ ತಗೊಂಡ್ ಹೋಗಿರ್ತೀರಾ? ಇಲ್ಲ, ಊರಿಗೆಲ್ಲ ಹೋದಾಗ ಅವ್ರಿಗೆ ಅಂದ್ರೆ ಹೋಗಿ ಕೊಟ್ಟೆ ಬರ್ತಿದೀವಿ, ನಾವು ಬೆಳಿತೀವಲ್ವಾ, ನ್ಯಾಚುರಲಿ ಅಲ್ಲ ಸರ್ ಅದು, ನಾವು ಮತ್ತೇನು ಕೆಮಿಕಲ್ ಹಾಕಿ ಹಣ್ಣು ಮಾಡೋದಿಲ್ಲ, ಏನಿಲ್ಲ. ಸೊ ನ್ಯಾಚುರಲ್ ಆಗಿ ಬೆಳೆಯೋದು, ಆದ ಹುಲ್ಲು ಭತ್ತದ ಹುಲ್ಲಲ್ಲಿ ಹಣ್ಣು ಮಾಡಿ ಎಲ್ಲರಿಗೂ ನಮ್ಗೆ ಯಾರ್ಯಾರು ಬೇಕು ನೆಂಟರು ಅವರಿಗೆಲ್ಲ ಹೋಗಿ ಕೊಟ್ಟು ಬಂದ್ಬಿಡ್ತೀವಿ. ಈ ಅಡಿಕೆ ಮತ್ತೆ ತೆಂಗು ಮಾವು ತರಕಾರಿ ಇದೆಲ್ಲಾನು ಸಾವಯವ ಕ್ರಮನೋ ಇಲ್ಲ ರಾಸಾಯನಿಕ? ಇಲ್ಲ, ಸಾವಯವನ ಸರ್. ಅಡಿಕೆ ಮತ್ತೆ ನಾವು ಅಡಿಕೆ ಕೊಯ್ದ್ಬಿಟ್ಟು ನಮ್ಮಲ್ಲೇ ಬೇಯಿಸ್ಬಿಟ್ಟು ಅದಕ್ಕೆ ಬಣ್ಣ ಎಲ್ಲ ಕಟ್ತಾರೆ, ಬೇರೆ ಕೊಡೋದಿಲ್ಲ, ಅದೆಲ್ಲ ನಾವೇ ಮಾಡೋದು. ಬಣ್ಣ ಎಲ್ಲ ಹಾಕ್ಬಿಟ್ಟು ಅಂದ್ರೆ ಫಸ್ಟ್ ಎಲ್ಲ ಸುಲಿಗೆಯಲ್ಲಿ ಸುಲಿಸ್ತಾ ಇದ್ರು, ಇವಾಗೆಲ್ಲ ಮಿಷಿನ್ಸ್ ಬಂದಿದೆ. ಸೊ ಮಿಷಿನ್ ಅಲ್ಲಿ ಅಡಿಕೆ ಎಲ್ಲ ಸುಲಿಸ್ಬಿಟ್ಟು ಅದಕ್ಕೆ ಬಣ್ಣ ಎಲ್ಲ ಕಟ್ತಾರೆ. ಕಟ್ಟಿ ಒಣಗಿಸ್ಬೇಕು ಸರ್, ಅದ ಒಣಗಿಸೋದು ತುಂಬಾ ಸ್ವಲ್ಪ ಕಷ್ಟ. ಮಳೆ ಬಂದ ತಕ್ಷಣ ಟಾರ್ಪಲ್ ಮುಚ್ಚಬೇಕು, ಮಳೆ ಯಾವಾಗ್ಲಾರು ಬರಂಗಾದ್ರೆ ಅದನ್ನ ನೋಡ್ಕೊಂಡು ಒಬ್ರು ನೋಡ್ಕೊಂತಾನೆ ಇರ್ಬೇಕು ಅಡಿಕೆ ಬೇಯಿಸೋದು ಒಣಗಿಸೋದು ಎಲ್ಲ. ಈಗ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ನೀವು ಮನೆಯವರೇ ಎಲ್ಲ ಸೇರಿ ಕೆಲಸ ಮಾಡ್ತೀರಾ ಇಲ್ಲ ಹೊರಗಿನವ್ರು ಕೂಡ ತಗೊಳ್ತೀರಾ? ಅಂದ್ರೆ ಒಂದಿಬ್ರು ತಗೊಂತೀವಿ, ಬಟ್ ಮನೆಯವರೇ ಎಲ್ಲಾನು ಮಾಡ್ತೀವಿ ಸರ್. ಅಂದ್ರೆ ಅಡಿಕೆ ಸುಲಿಸೋದ್ರಿಂದ ನಾವು ಅವ್ರಿಗೆ ಕಾಫಿ ಟೀ ಎಲ್ಲ ಮಾಡ್ಕೊಡ್ಬೇಕು. ಫಸ್ಟ್ ಎಲ್ಲ ತಿಂಡಿ ಅಡಿಗೆ ಎಲ್ಲ ಕೊಡ್ತಿದ್ರು, ಇವಾಗ ಕಾಫಿ ಟೀ ಮಾಡಿ ಹಪ್ಪಳ ಏನಾರು ಸ್ನಾಕ್ಸ್ ಆತರ ಕೊಡ್ತೀವಿ. ಆಮೇಲೆ ಸಿಪ್ಪೆ ಎಲ್ಲ ತೆಗ್ದಾಕೋದು, ಅಡಿಕೆ ಮಿಷಿನ್ಗೆ ಹಾಕೋದು, ಒಬ್ರು ಇಬ್ರು ನಾವು ಅಳತ್ಕೊಂತೀವಿ. ಉಳಿದಾರೆಲ್ಲ ನಮ್ಮ ಮನೇಲೆ ಎಲ್ಲ ಇರ್ತೀವಲ್ಲ ಮಕ್ಕಳು, ಅವರು ಹೆಲ್ಪ್ ಮಾಡ್ತಾರೆ ಮಕ್ಕಳು. ಸೊ ಒಟ್ಟಿಗೆ ಎಲ್ಲಾನು ನಾವೇ ಎಲ್ಲ ನಿರ್ವಹಣೆ ಮಾಡ್ತೀವಿ. ಈ ಬೇಸಿಗೆ ರಜೆನ ಹೇಗೆ ಕಳಿತೀರಿ? ಈಗ ಬೇಸಿಗೆ ಸ್ವಲ್ಪ ಬಿಡು ಅಂತ ಹೇಳ್ಬೋದು, ನಾವು ರೈತರಿಗೆ ಬಿಡು ಇರೋದಿಲ್ಲ. ಬೇಸಿಗೆ ತುಂಬಾ ರೈತರು ಬಿಸಿ ಸರ್, ಅವಾಗ್ಲೇ ಕರೆಂಟ್ ಹೋಗೋದು, ನೀರಿನ ಪ್ರಾಬ್ಲಮ್ ಎಲ್ಲ ಅವಾಗ್ಲೇ ರೈತರಿಗೆ ತುಂಬಾನೇ ಕಷ್ಟ. ಬೇಸಿಗೆಯಲ್ಲಿ ಅವರು ಅವಾಗ್ಲೇನೆ ನೀರ್ ಕಟ್ಟಬೇಕು ತೋಟಕ್ಕೆ, ಟೈಮಿಗೆ ಕರೆಕ್ಟ್. ಕರೆಂಟ್ ಇರಲ್ಲ ಸರ್, ನೀರ್ ಇರುತ್ತೆ, ಕರೆಂಟ್ ಇರಲ್ಲ, ಕೆಲವೊಂದ್ಸಲಿ ಬೋರ್ ಫೇಲ್ ಆಗುತ್ತೆ. ಬೋರ್ಗಳಂತೂ ತುಂಬಾ, ನಿಮ್ಗೆ ಈಗ ನೀರಿನ ಒಂದು ಮೂಲ ಬೋರೇ ಸರ್, ಬೇರೆ ಏನು ಇಲ್ಲ, ಬೇರೆ ಯಾವ್ದು ಬೋರ್ವೆಲ್ ಮೂಲಕನೇ, ಬೇರೆ ಯಾವ್ದು ಇಲ್ಲ. ಹೇಗೆ ಲಭ್ಯತೆ ಯಾವ ರೀತಿಯಿಂದ ಇದೆ? ಅದೇ ಸರ್, ಕರೆಂಟ್ ಕೊಡೋದ್ರ ಮೇಲೆ ಡಿಪೆಂಡ್. ನಾನು ಕೇಳ್ತಾ ಇರೋದು, ಈಗ ಒಂದು ಹೊಸ ಬೋರ್ ಹಾಕೋದಾದ್ರೆ, ಅಂದ್ರೆ ಹೊಸ ಕೊಳೆಯ ಬಾವಿನ ಕೊರೆಸೋದಾದ್ರೆ ನಾವು ಎಷ್ಟು ಅಡಿ ಆಳ ಹೋಗ್ಬೇಕು? ಒಂದು 400-500 ಅಡಿ ಹಿಂಗೆ ಅಷ್ಟು ಮಾಡ್ಬೇಕು ಸರ್. ಅಂದ್ರೆ ನೀರು 3-4 inches ಈ ತರ ಬರುತ್ತೆ. ಅದೇ ಲಾಸ್ಟ್ ಈಗ ಒಂದ್ 2-3 ತುಂಬಾ ಬರಗಾಲ ಬಂದಿತ್ತಲ್ಲ, ಅವಾಗೆಲ್ಲ ತುಂಬಾ ತೊಂದರೆ ಆಗಿತ್ತು ನೀರಿಗೆಲ್ಲ, ಬೋರ್ ಎಲ್ಲ ಫುಲ್ ನಿಂತೋಗ್ಬಿಡ್ತು, ಹೊಸ ಹೊಸ ಬೋರ್ ಎಲ್ಲ ಕೊರಿಸ್ಬೇಕಾಯ್ತು. ಬಟ್ ಇವಾಗ ಸದ್ಯಕ್ಕೆ ಮಳೆ ಬಂದಿರೋ ಕಾರಣ ಅಷ್ಟು ಇಲ್ಲ ರೀ, ಬೋರಲ್ಲೆಲ್ಲ ನೀರ್ ಚೆನ್ನಾಗಿ ಬರ್ತಿದೆ. ಬಟ್ ಕರೆಂಟಿನ ತುಂಬಾ ಪ್ರಾಬ್ಲಮ್, ಮಧ್ಯರಾತ್ರಿಲಿ ಕೊಡ್ತಾರೆ, ಬೆಳಗ್ಗೆ ಜಾವದಲ್ಲಿ ಕೊಡ್ತಾರೆ, ಇನ್ ಟೈಮಿಂಗ್ಸ್ ಅಂತ ಇರುತ್ತೆ, ಆ ಟೈಮಿಂಗ್ಸ್ ಮಾತ್ರ ತೋಟಕ್ಕೆ ಹೋಗೆಲ್ಲ ನೀರ್ ಕಟ್ಟಬೇಕು. ಆ ಕರೆಂಟಿನೊಂದು ತೊಂದರೆ ಆಗ್ತಿದೆ ಅಷ್ಟೇ ಸರ್. ಕರೆಂಟಿಂದು ಅಂದ್ರೆ ಅವ್ರು ಯಾವಾಗ ಕೊಡ್ತಾರೆ ಅಷ್ಟು ಕಾಯ್ಕೊಂಡ್ಬಿಟ್ಟು ಆಟೋ ಆನ್ ಮಾಡಿ ಬಂದಿರ್ತಾರೆ, ಅದಾದ್ಮೇಲೆ ಒಂದ್ ಸೈಡ್ ಬಿಟ್ಟಿರ್ತಾರೆ, ಅದ್ ನಿಂದ್ಮೇಲೆ ಮತ್ತೆ ಇನ್ನೊಂದ್ ಸೈಡ್ ಟರ್ನ್ ಮಾಡ್ಬೇಕು. ಅದ ಕರೆಂಟ್ ಬಂದ ತಕ್ಷಣ ಆಟೋ ಆಟ್ ಆಫ್ ಆಗುತ್ತೆ ಸರ್, ಇದು ಮೋಟರು. ಅಲ್ಲಿ ಬೇರೆ ಕಡೆ ನೀರ್ ನೆಂದಿರಲ್ವಲ್ಲ, ಅದೆಲ್ಲ ಹೋಗಿ ನೋಡ್ಬಿಟ್ಟು ಆ ಕಡೆ ಬಿಟ್ಬಿಟ್ಟು, ಸೊ ಅದು ನೈಟ್ ಅಲ್ಲೆಲ್ಲ ಓಡಾಡ್ಬೇಕು, ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ. ಈಗ ಅಡಿಕೆ ತೋಟ ತೆಂಗಿನದಕ್ಕೆ ಕಾಡು ಪ್ರಾಣಿಗಳ ಒಂದು ಏನ ಸಮಸ್ಯೆ ಇದೆಯಾ? ಹಾ ಸರ್, ಒಂದು ಸ್ವಲ್ಪ ದಿನದಿಂದ ನಮ್ಮ ಮನೆ ಮುಂದೆನೆ ಚಿರತೆ ಬಂದಿತ್ತು. ಅಂದ್ರೆ ನಮಗೆ ಗೊತ್ತಿರ್ಲಿಲ್ಲ, ಒಂದ್ ನಾಯಿ ಸಾಕಿದ್ವಿ, ಅದು ಹೊರಗಡೆ ಇದಾಗಿದೆ. ಒಂದ್ ನೈಟ್ 11 ಟೈಮಲ್ಲಿ ಒಂದ್ಸಲಿ ಚಿರತೆ ಬಂದ್ಬಿಟ್ಟು ನಾಯಿ ಮೇಲೆ ನಾಯಿ ಕಚ್ಚಕ್ ಹೋಗಿದೆ. ಬಟ್ ನಾವು ಬಾಗ್ಲು ತೆಗೆದ ತಕ್ಷಣ ಓಡೋಗಿದೆ. ಆಮೇಲೆ ನಾವ್ ಏನೋ ಆಯ್ತು ನೋಡಿ, ಇನ್ನು ಸ್ವಲ್ಪ ಬಿಟ್ಟು ನೋಡೋಷ್ಟೊತ್ತಿಗೆ ನಾಯಿ ಕಚ್ಕೊಂಡು ಹೋಗ್ಬಿಟ್ಟಿದೆ. ಚಿರತೆ ಹಾವಳಿ ಇದೆ ಸ್ವಲ್ಪ ನಮ್ ಕಡೆ ಎಲ್ಲ. ನಿಮ್ ಕಡೆ? ಇದ್ರ ಜೊತೆಗೆ ಈಗ ಈ ಒಂದು ನಿಟ್ಟಿನಲ್ಲಿ ಈಗ ಸರ್ಕಾರ ಅಂತಂದ್ರೆ ನಾವು ಅರಣ್ಯ ಇಲಾಖೆಯವರು ಏನಾದ್ರೂ ಸರ್ ಹೇಳಿದಾರೆ, ಒಟ್ಟು ಒಂದ್ ಲಾಸ್ಟ್ ಒಂದ್ ಸ್ವಲ್ಪ ದಿನದಿಂದ ಒಂದ್ ಚಿರತೆ ಏನೋ ಅರಣ್ಯ ಇಲಾಖೆಯವರು ಹಿಡ್ದಿದ್ದಾರೆ ಅಂತ ಹೇಳಿದ್ರು. ಬಟ್ ಆದ್ರೂ ಒಂದ್ 2-3 ಚಿರತೆ ಇದೆ ಅಂತ ಅನ್ಸುತ್ತೆ. ಬಟ್ ಅಲ್ಲಿ ಸುತ್ತಮುತ್ತ ಓಡಾಡ್ತಿದೆ, ಸುತ್ತ ಕಾಡ್ ಟೈಪ್ ಇದೆಯಲ್ಲ. ಸೊ ಅದು ಅರಣ್ಯ ಇಲಾಖೆ ಅವರು ಕ್ರಮ ತಗೊಂತಿದ್ದಾರೆ. ಬಟ್ ಚಿರತೆ ಸಿಗ್ಬೇಕಲ್ಲ ಅವರಿಗೆ, ಒಂದೇನ ಸಿಕ್ಕಿದೆ ಅಂತ ಹೇಳಿದ್ರು ಸದ್ಯದಲ್ಲಿ. ಈಗ ತಮ್ಮ ಒಂದು ಕೃಷಿಯಲ್ಲಿ ತಮ್ಮ ಜೊತೆಗೆ ತಮ್ಮ ಪತಿದೇವರು ಕೂಡ ಸಹಕಾರ ನೀಡ್ತಾರೆ. ಇಲ್ಲ ನೀವು ಇಬ್ರು ಸೇರಿನೇ ಯಾವ್ದ್ ಬೆಳೆ ಬೆಳಿಬೇಕು ಅಥವಾ ಏನ್ ಮಾಡ್ಬೇಕು ಅನ್ನೋದನ್ನ ಅಂದ್ರೆ ಅಡಿಕೆ ಮತ್ತೆ ಅದು ತೆಂಗು ಪರ್ಮನೆಂಟ್ ಆಗಿ ಅದನ್ನೇ ಬೆಳೆಯೋದು ಸರ್. ಅಂದ್ರೆ ನಾವು ಮನೆಗೆ ತರಕಾರಿ ಏನೇನು ಬೇಕು ಅದನ್ನ ಒಂದೊಂದು ಲೈನ್ ಹಾಕೊಂಡು ಮನೆಗೆ ನಾವೇ ಸ್ವತಃ ತರಕಾರಿ ಬೆಳ್ಕೊಂಡು ಯೂಸ್ ಮಾಡ್ಕೊಂತೀವಿ. ಏನ್ ಮಾಡ್ತಾರೆ ಮನೆಯವರು? ಮನೆಯವರು ಸದ್ಯದಲ್ಲೇ ಮನೇಲೇ ಇದೆ, ಅದೇ ಮನೆ ತೋಟ ಮನೆ ನೋಡ್ಕೊಂಡಿದ್ದಾರೆ. ತೋಟ ಮನೆ ನೋಡ್ಕೊಂಡಿದ್ದಾರೆ. ಈಗ ಗೊಬ್ಬರದಂತೂ ಸಮಸ್ಯೆ ಇಲ್ಲ, ಯಾಕಂದ್ರೆ ಸಾವಯವ ಕ್ರಮದಲ್ಲಿ ತಾವು ಇದು ಮಾಡ್ತಾ ಇದ್ದೀರಾ. ಏನೇನು ಹಾಕ್ತೀರಾ ಇದಕ್ಕೆ ಸಾವಯವ? ಸಗಣಿ, ಆಮೇಲೆ ಇದು ಎಲೆ ಎಲ್ಲ ಉದುರಿರ್ತಾರೆ ಸರ್, ಇದ್ರದ್ದು ಗರಿಗಳು ಎಲೆ, ಆಮೇಲೆ ತರಕಾರಿ ವೇಸ್ಟ್, ನಾವು ಹಸಿ ತರಕಾರಿ ಎಲ್ಲ ಮಾಡಿರ್ತೀವಲ್ಲ ಅದು, ಸೊ ಅದೆಲ್ಲ ಗೊಬ್ಬರ ಹಾಕ್ಲಿಕ್ ಬಿಟ್ಟು ಅದನ್ನ ಮತ್ತೆ ತೋಟಕ್ಕೆ ಯೂಸ್ ಮಾಡ್ತೀವಿ. ಗಂಧ್ಲ, ಸುದು ಗಂಧ್ಲ, ಸಗಣಿ ಅದೆಲ್ಲ ಯೂಸ್ ಮಾಡ್ತೀವಿ. ಅದೆಲ್ಲ ಯೂಸ್ ಮಾಡ್ತೀರಾ? ಎಷ್ಟು ಖರ್ಚು ಬರ್ತದೆ ಅಂತ ಹೇಳ್ತೀರಾ ಖರ್ಚು ಇದಕ್ಕೆ ಒಟ್ಟಾರೆ, ಈ ಒಂದು ಇಷ್ಟು ಬೆಳೆಯ ಒಂದು ನಿರ್ವಹಣೆಗೆ ಖರ್ಚು? ಒಂದ್ ಅಷ್ಟೊಂದು ತುಂಬಾ ಬರಲ್ಲ ಸರ್, ಯಾಕಂದ್ರೆ ನಾವೇ ಗೊಬ್ಬರ ಎಲ್ಲ ನಾವೇ ನೀರು ಎಲ್ಲ ನಮ್ಗೆ ಇದೆಯಲ್ಲ ಸರ್, ಹಂಗಾಗಿ ನಮಗೆ ಎಷ್ಟು ಆಗುತ್ತೆ ಅಷ್ಟು ಖರ್ಚು ಆಗುತ್ತೆ ಸರ್ ಅಷ್ಟು. ಅಂದಾಜು 30-40. ಈಗ ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಈ ಅಡಿಕೆ ತೆಂಗು ಮಾರಾಟದ ವ್ಯವಸ್ಥೆ ಹೇಗೆ, ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ಅಂದ್ರೆ ಈಗ ಹಳ್ಳಿ ಕಡೆ ಎಲ್ಲ ಒಬ್ರು ಏಜೆಂಟ್ ಅಂತ ಇರ್ತಾರೆ, ಅವ್ರು ಬರ್ತಾರೆ ಅಡಿಕೆ ಮಾರೋರೇ ಇರ್ತಾರೆ, ಆಮೇಲೆ ಇದಕ್ಕೂ ಮ್ಯಾಮ್ ಕೋಸಿಗೂ ಬಿಡ್ತಾರೆ ಸ್ವಲ್ಪ. ಆಮೇಲೆ ಹಳ್ಳಿ ಕಡೆ ಎಲ್ಲ ಈಗ ನಾವು ಈಗ 50,000-56,000 ರೂಪಾಯಿ ನಡೀತಿದೆ ಅಂತಂದ್ರೆ ಅಡಿಕೆ ರೇಟು, ಅವ್ರೊಂದು 55,000-55,500 ಈ ತರ ತಗೊಂಡೋಗ್ಬಿಡ್ತಾರೆ. ಒಂದ್ 500 ರೂಪಾಯಿ ಹೆಚ್ಚು ಕಮ್ಮಿ ತಗೊಂಡೋಗ್ತಾರೆ. ಬಟ್ ಅವ್ರು ಫುಲ್ ಕ್ಯಾಶ್ ಕೊಡ್ತಾರೆ ಅವಾಗ್ಲೇನೆ, ಸೊ ಆತರ ಮತ್ತೆ ಬ್ಯಾಲೆನ್ಸ್ ನಿಲ್ಸಲ್ಲ. ನಮಗೆ ಇಷ್ಟು 1,00,000 ಬೇಕು, ನಾವು ಇಷ್ಟು ಅಡಿಕೆ ಆಗ್ತಿದೆ ಅಂದ್ರೆ ಅಷ್ಟು ಕೊಡ್ತಾರೆ. ಮತ್ತೆ ಅಡಿಕೆ ನಾವು ತಕ್ಷಣ ಬೇಕಂದ್ರೆ ಮಾರ್ತಿವಿಲ್ಲ ಅಂತಂದ್ರೆ ರೇಟ್ ನೋಡ್ಕೊಂಡು ಸ್ವಲ್ಪ ಮನೇಲೇ ಇಟ್ಕೊಂಡು ಎಷ್ಟು ಬೇಕಷ್ಟು ಮಾರ್ಬಿಟ್ಟು ಆಮೇಲೆ ಯಾವಾಗ ರೇಟ್ ಆಗುತ್ತೆ ಅವಾಗ ಮಾರ್ತೀವಿ ಸರ್. ಒಂದೇ ಸಲ ಬಂದ ತಕ್ಷಣ ಎಲ್ಲ ಮಾರೋದಿಲ್ಲ. ಈಗ ಈ ಸಮತಳ ಗ್ರಾಮದಲ್ಲಿ ಕೃಷಿ ಜಮೀನಿನಿಂದ ಮಾರುಕಟ್ಟೆ ವ್ಯವಸ್ಥೆಗೆ ಹೋಗೋ ಒಂದು ರಸ್ತೆ ಯಾವ ರೀತಿಯಿಂದ ಇದೆ? ಕಚ್ಚಾ ರಸ್ತೆ ಇದೆಯಾ, ಪಕ್ಕಾ ರಸ್ತೆ ಇದೆಯಾ? ಕಚ್ಚಾ ರಸ್ತೆ ತುಂಬಾ ಹಾಳಾಗಿದೆ ಸರ್, ಗುಂಡಿ ಆತರ ಎಲ್ಲ ತುಂಬಾ ಇದೆ. ಇವಾಗ ತರೀಕೆರೆ ಅಟ್ ಪ್ರೆಸೆಂಟ್ ತರೀಕೆರೆ ಬಿ ಎಚ್ ರೋಡ್ ತುಂಬಾ ಹಾಳಾಗಿದೆ ಸರ್, ಅದನ್ನ ಇವಾಗ ರೆಡಿ ಮಾಡ್ತಾ ಇದಾರೆ ಅಂದ್ರೆ ಸ್ಯಾಂಕ್ಷನ್ ಆಗಿದೆ. ಬಟ್ ಈಗ ನಾವು ಸಮತಳ ಹೋಗೋ ರೋಡ್ ತುಂಬಾ ಹಾಳಾಗಿದೆ ಸರ್. ಅಂದ್ರೆ ಸ್ವಲ್ಪ ಸಾಗಾಟ ಮಾಡಕ್ಕೆ ಕಷ್ಟ ಆಗುತ್ತೆ ಅಲ್ವಾ ಕೃಷಿ ಉತ್ಪನ್ನ? ಈಗ ನಿಮ್ಮ ತೋಟದಿಂದ ಮುಖ್ಯ ಒಂದು ರಸ್ತೆಗೆ ಬರೋದಾದ್ರೆ ಅಥವಾ ಮುಖ್ಯ ಮಾರುಕಟ್ಟೆಗೆ ಹೋಗ್ಬೇಕಾದ್ರೆ ಕಷ್ಟ ಇದೆ. ಜೊತೆಗೆ ಈಗ ಈ ಸಂಗ್ರಹಣೆಗೆ ಗೋದಾಮು ವ್ಯವಸ್ಥೆ ಏನಾದ್ರೂ ಇದೆಯಾ? ಅಂದ್ರೆ ನಮ್ದು ದೊಡ್ಡ ಮನೆ ಕಟ್ಸಿದ್ವಿ, ಹಿಂದೆ ಶೆಡ್ ತರ ಮಾಡಿದ್ವಿ ಸರ್, ಅದನ್ನ ಮನೇಲೆ ಇಟ್ಕೋತೀವಿ ಅಡಿಕೆ ಎಲ್ಲ. ಮನೆ ಒಳಗಡೆ ಅದೊಂದು ಸಪರೇಟ್ ಹಾಲ್ ಅಲ್ಲೇ ಇಲ್ಲ ಅಂದ್ರೆ ಒಂದು ಅದಕ್ಕೆ ಒಂದು ರೂಮ್ ತರ ಇದೆ, ಸೊ ಅಲ್ಲಿ ಚೀಲಗಳಲ್ಲಿ ಹಾಕೊಂಡು ಶೇಖರಣೆ ಮಾಡ್ಕೊಂಡು. ಚೀಲಗಳಲ್ಲಿ ಶೇಖರಣೆ ಮಾಡ್ತೀರಾ ದೊಡ್ಡ ಪ್ರಮಾಣದಲ್ಲಿ? ಈಗ ನೀವು ಹೇಳಿದಾಗೇನೆ, ಈಗ ನಿಮ್ ಹಾಗೇನೆ ಒಂದು 8-10 ಜನ ರೈತರು ಸೇರ್ಕೊಂಡ್ ಬಿಟ್ಟು ಅಂದ್ರೆ ಆತರ ಪ್ರಮಾಣ ಏನಾದ್ರು ಜಾಸ್ತಿ, ಉತ್ಪನ್ನ ಜಾಸ್ತಿ ಆದಾಗ ಶೇಖರಣೆ ಮಾಡ್ತಕ್ಕಂತ ಕೋಲ್ಡ್ ಸ್ಟೋರೇಜ್ ಏನಾದ್ರು ಇದೆಯಾ? ಇಲ್ಲ ಸರ್, ಆತರ ಇಲ್ಲ. ಆತರ ಏನಾದ್ರು ಮಾಡಿದ್ರೆ ಅವ್ರು ಮ್ಯಾಮ್ ಕೋಸಲ್ಲಿ ಇಟ್ಟಿರ್ತಾರೆ ಅಡಿಕೆನ, ಆ ರೇಟ್ ನೋಡ್ಬಿಟ್ಟು ಅವತ್ತಿನ ಮ್ಯಾಮ್ ಕೋಸಲ್ಲಿ ಬಿಡ್ತಾರೆ ಸರ್. ಮ್ಯಾಮ್ ಕೋಸ್ ಅವ್ರದ್ದು ಇದೆ? ಮ್ಯಾಮ್ ಕೋಸ್ ಇದೆ ಸರ್, ಗೋಡನ್ಸ್ ಇದೆ. ಅವರು ಗೋಡನ್ಸ್ ಇದೆ, ಅವ್ರದೇ ಗೋಡನ್ಸ್ ಇದೆ, ಆ ಮ್ಯಾಮ್ ಕೋಸಲ್ಲಿ ಇಡ್ತಾರೆ. ಅವಾಗ ಅಡಿಕೆ ಯಾವಾಗ ರೇಟ್ ಆಗುತ್ತೆ ಅವಾಗ ನಮ್ದಿಷ್ಟು ಕ್ವಿಂಟಲ್ ಮಾರ್ಬಿಟ್ಟು ಅಲ್ಲಿ ಅಮೌಂಟ್ ತಗೊಂಡ್ಬರ್ತಾರೆ ಅವರು. ನೀರಿನ ವ್ಯವಸ್ಥೆ ಹೇಗಿದೆ ಕುಡಿಯ ಊರಲ್ಲಿ, ನಿಮ್ಮ ಒಂದು ಸಮತಳ ಊರಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿ? ಕುಡಿಯ ನೀರು ಜಾನುವಾರುಗಳಿಗಾಗ್ಲಿ ಅದೆಲ್ಲ ಚೆನ್ನಾಗಿ. ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸ್ಕೂಲ್, ಶಾಲೆ ಎಲ್ಲ ಇದೆ ಸರ್. ಅಂಗನವಾಡಿ, ಪಶು ಆಸ್ಪತ್ರೆ ಎಲ್ಲಾನು ಇದೆ. ಎಲ್ಲ ಯಾವ್ದು ಸಮಸ್ಯೆ? ಪಶು ಆಸ್ಪತ್ರೆ ಅಂದ್ರೆ ಅಮೃತಪುರಕ್ಕೆ ಹೋಗ್ಬೇಕು, ಬಟ್ ಸಮತಲದಲ್ಲಿ ಇಲ್ಲ. ಅಮೃತಪುರ ಇಲ್ಲಿಂದ 2 ಕಿಲೋಮೀಟರ್ ಅಷ್ಟು ಸಮತಲದಿಂದ. ನಾವೇನಾದ್ರೂ ಅಮೃತಪುರಕ್ಕೆ ಹೋಗ್ಬೇಕು ಸರ್, ಗ್ರಾಮ ಪಂಚಾಯತಿ ಏನಾದ್ರು ಇದು ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ, ಆಧಾರ್ ಕಾರ್ಡ್ ಏನಾದ್ರು ಮಾಡಿಸ್ಲಿಕ್ಕೆ ನಾವು ಅಮೃತಪುರಕ್ಕೆ ಹೋಗ್ಬೇಕು. ಇವ್ ಇಂಥದ್ದು ಇಲ್ಲಪ್ಪ ನಮ್ಮ ಊರಲ್ಲಿ ಅಂತಂತ ಹೇಳೋದಾದ್ರೆ ಏನು ಏನು ಒಂದು ಕಡಿಮೆ ಇದೆ ಅಥವಾ ಏನು ಒಂದು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ? ಒಂದು ಅಂಗಡಿಗಳಿಲ್ಲ ಸರ್, ಒಂದು ಮೆಡಿಕಲ್ ಇಲ್ಲ, ಒಂದು ಅಂಗಡಿಗಳಿಲ್ಲ. ಏನ್ ಬೇಕಾದ ತಕ್ಷಣ ತಗೊಂತೀವಿ ಅಂದ್ರೆ ಮೆಡಿಕಲ್ ಇರಲ್ಲ, ಮೆಡಿಕಲ್ ಕಿಲೋಮೀಟರ್ ಹೋಗ್ಬೇಕು. ನಾವು ಏನಾದ್ರು ಬೇಕು ಅಂದ್ರೆ ತರೀಕೆರೆಗೆ ಬರಬೇಕು, ಟ್ಯಾಬ್ಲೆಟ್ಸ್ ಏನಾದ್ರು ಬೇಕು. ಅಮೃತಪುರದಲ್ಲಿ ಮೆಡಿಕಲ್ ಇಲ್ಲ ಅನ್ಸುತ್ತೆ. ತರೀಕೆರೆಗೆ ಬರಬೇಕು? ತರೀಕೆರೆ 5 ಕಿಲೋಮೀಟರ್ ಸರ್ ನಮ್ಗೆ, ಅಮೃತಪುರ ಆ ಕಡೆ ನಮ್ದು ಆಮೇಲೆ ಸಿಗದ. ತರೀಕೆರೆಗೆ ಬರ್ಬೇಕು ನಾವು, ತರೀಕೆರೆಗೆ ಬರ್ಬೇಕು. ಈಗ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿದೆ, ನಿಮ್ಗೆ ಗೊತ್ತಿದೆ. ಇದು ಯಾವ ರೀತಿಯಿಂದ ಪ್ರಗತಿಯಲ್ಲಿದೆ, ಯಾವ ರೀತಿಯಿಂದ ಕೆಲಸ ಮಾಡ್ತಾ ಇದೆ ನಿಮ್ಮ ಊರಲ್ಲಿ? ಅಂದ್ರೆ ಪಂಚಾಯತಿಂದ ಅವರಿಗೆ ಕೂಲಿ ಕೊಟ್ಟು ಹಣ ಕೊಡ್ತಾರೆ ನೋಡಿ ಸರ್, ಅದು ಹೇಳ್ತಾರೆ. ಅದು ಮಾಡ್ತಿದ್ದೆ ಸರ್, ನಮ್ಮನೆ ಹತ್ರ ಬಂದ್ಬಿಟ್ಟು ಅವ್ರು ಇಷ್ಟು ತಿಂಗಳ ಇಷ್ಟು ಬರುತ್ತೆ ಅಂತ ಮಾಡ್ಕೊಂಡ್ಬಿಟ್ಟು ಕೆಲಸ ಕೊಡ್ತಾರೆ, ಕೆಲಸ ಕೊಟ್ಬಿಟ್ಟು ತಗೊಂಡೋಗ್ತಾರೆ. ಆಹಾರ ಪದಾರ್ಥಗಳೇ ನಾವೇನಂತ ನ್ಯಾಯಬೆಲೆ ಅಂಗಡಿ ನ್ಯಾಯಬೆಲೆ ಅದಕ್ಕೂ ನಾವು ಅಮೃತಾಪುರಕ್ಕೆ ಹೋಗ್ಬೇಕು ಸರ್. ನ್ಯಾಯಬೆಲೆ ಅಂಗಡಿನೂ ಅಮೃತಾಪುರದಲ್ಲಿ ನಮ್ಮ ಸಮತಳ ಗ್ರಾಮದಲ್ಲಿ ಅಲ್ಲಿ ಯಾರಾದ್ರೂ ಒಬ್ರು ಇದು ಮಾಡಬಹುದಾಗಿತ್ತು. ಎಷ್ಟು ಜನ ಇದ್ದಾರೆ, ಎಷ್ಟು ಜನಸಂಖ್ಯೆ ಇದೆ ನಿಮ್ಮೂರಲ್ಲಿ? ಒಂದು 200 ಮನೆ ಇರಬಹುದು ಸರ್. 200 ಮನೆ? ಸೊ ಹಾಗಾಗಿ ಅಮೃತಾಪುರ ಎಲ್ಲದಕ್ಕೂ ಅಮೃತಾಪುರಕ್ಕೆ ಹೋಗ್ಬೇಕು ಸರ್. ನಾವು ನಮ್ಮ ಸಮತಲದ ಗ್ರಾಮದಲ್ಲಿ ಏನು ಇಲ್ಲ. ಮನೆಯ ಒಂದು ಅಂಗಳ ಮತ್ತೆ ಹಿತ್ತಲಲ್ಲಿ ಏನೇನು ಬೆಳೀತಿದ್ರೆ? ಹೂ ಗಿಡ ಆಗ್ಲಿ, ದಾಸವಾಳ ಸಸ್ಯ, ಇದು ಏನ್ ಹೇಳ್ತೀವಿ, ಔಷಧಿ ಗುಣ ಸಸ್ಯ, ಲೋಳೆ ಸರ ಆಗಿರ್ಲಿ, ತುಳಸಿ, ತುಳಸಿ, ಆಮೇಲೆ ಹಿಂದೆ ಮನೆ ಹಿಂದೆ ಬೇವು ಇದೆ, ಆಮೇಲೆ ಗೋಡಂಬಿ ಇದು ಗಿಡಗಳಿದೆ, ಆಮೇಲೆ ನುಗ್ಗೆಕಾಯಿ ಗಿಡ ಇದೆ, ಆಮೇಲೆ ಸಾಗ್ವಾನಿ ಇದೆ, ಕರ್ಬೇವಿನ ಗಿಡ ಇದೆ, ದಾಶವಾಳ. ಹೆಲ್ತಿಗೆ ಏನೇನು, ಆರೋಗ್ಯಕ್ಕೆ ಏನೇನು ಬೇಕು ಆತರ ಗಿಡ ಎಲ್ಲ ಹಾಕಿದ್ವಿ. ಈಗ ನಿಮ್ಮ ಅನುಭವದಲ್ಲಿ ಈಗ ಅಡಿಕೆ, ತೆಂಗು, ಮಾವು ಮತ್ತೆ ಈ ತರಕಾರಿಗಳಿಗೆ ಏನ್ ಸಮಸ್ಯೆ ಬರ್ತದೆ ಅಂತ ಹೇಳ್ತೀರಿ? ಹುಳು ಆಗ್ಲಿ, ರೋಗ ಆಗಿರ್ಲಿ, ಏನ್ ಕಂಡಿದ್ದೀರಾ ನೀವು ನಿಮ್ಮ ಒಂದು ಅಂದ್ರೆ ಇವಾಗಿಂದು ಇದ್ರಲ್ಲಿ ಬೇರೆ ಕಡೆಯಿಂದ ಅದು ಎಲ್ಲಿಂದ ಬರುತ್ತೆ ತರಕಾರಿ, ಅದಕ್ಕೆ ಯಾವ ಕೆಮಿಕಲ್ ಯೂಸ್ ಮಾಡಿರ್ತಾರೆ, ಹೇಗಿರುತ್ತೆ ಗೊತ್ತಿಲ್ಲ ಸರ್. ಬಟ್ ನಾವು ಫ್ರೆಶ್ ಆಗಿ ಅವಾಗ ತಾನೇ ಗಿಡದಿಂದ ನಾವು ಹೊರಗಡೆಯಿಂದ ಮಾರ್ಕೆಟಿಂದ ತರತ್ತಿಗೆ ಇವತ್ತು ತಂದಿರ್ತೀವಿ, ನಾಳೆ ಮಾಡ್ತೀವಿ. ಅದು ನಾವು ತಿನ್ನೋ ಅಷ್ಟೊತ್ತಿಗಾಗಲಿ ಅದ್ರಲ್ಲಿರೋ ಪೋಷಕಾಂಶಗಳೆಲ್ಲ ಎಷ್ಟೋ ಕಮ್ಮಿ ಆಗಿರುತ್ತೆ, 2-3 ದಿನ ಆಗಿರುತ್ತೆ. ನಾವು ಅದರಿಂದ ನಾವೇ ಬೆಳಕೊಳ್ಳೋದ್ರಿಂದ ಫ್ರೆಶ್ ಆಗಿ ಸಿಗುತ್ತೆ ನಮ್ಗೆ. ಅದು ತರಕಾರಿ ಅವಾಗ್ಲೇ ಕಿತ್ಬಿಟ್ಟು ಅವಾಗ್ಲೇ ಮಾಡಬಹುದು, ಯಾವ ತರಕಾರಿನೂ ಹಾಳಾಗಲ್ಲ. ಬಟ್ ನಾವು ಅದಕ್ಕೆ ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ, ನಮಗೂ ಹೆಲ್ತ್ ಚೆನ್ನಾಗಿರುತ್ತೆ. ಅದರಿಂದ ಜಾಸ್ತಿ ಬೇಯಿಸೋದ್ರಿಂದನೂ ತರಕಾರಿ ಇರೋ ಪೋಷಕಾಂಶ ಎಲ್ಲ ಸತ್ತೋಗುತ್ತೆ. ಸೊ ಈಗ ನಾವು ಹೊರಗಡೆಯಿಂದ ತರೋದ್ರಿಂದ ಆ ತರ ಇದೆ, ಅದನ್ನ ನಾವೇ ಬೆಳ್ಕೊಳ್ಳೋದ್ರೆ ನಮ್ಮ ಹೆಲ್ತ್ ಇನ್ನೂ ಚೆನ್ನಾಗಿರುತ್ತೆ. ಏನ್ ಅನಿಸ್ತದೆ ಈ ಕೃಷಿ ಬದುಕು? ಚೆನ್ನಾಗಿರುತ್ತೆ ಸರ್. ತುಂಬಾನೇ ಬೇರೆ ITBT ಕಂಪ್ನಿ ಬೇರೆ ಕಡೆ ಹೋಗಿ ಪ್ರೆಷರ್ಗಿಂತ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ತೋಟದಲ್ಲಿ ನಾವು ಹೊರಗಡೆ ಎಲ್ಲ ಪಾರ್ಕಲ್ಲೆಲ್ಲ ವಾಕ್ ಮಾಡ್ತೀವಿ, ಅದ್ರ ಬದಲು ತೋಟದಲ್ಲಿ ಒಂದ್ 4 ರೌಂಡ್ ಹೊಡೆದ್ಬಿಟ್ಟು ಅಲ್ಲಿ ಕಾಯಿ ಬಿದ್ದಿರುತ್ತೆ, ಅದು ಮಾಡಿದ್ರೆ ಮಣ್ಣಿನೊಳಗಡೆ ನಾವು ಬೆರೆತ್ಬಿಟ್ರೆ ಅಂದ್ರೆ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಬಾಡಿ ಪಾರ್ಟ್ಸ್ ತುಂಬಾ ಆಕ್ಟಿವ್ ಆಗುತ್ತೆ ಮಣ್ಣಲ್ಲಿ ಓಡಾಡಿದ್ರೆ, ಬರೀ ಕಾಲಲ್ಲಿ. ಆಮೇಲೆ ಫ್ರೆಶ್ ಗಾಳಿ ಸಿಗುತ್ತೆ, ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ಇಂದ ಕೂಡಿರುತ್ತೆ, ಅದು ಇಲ್ಲಿ ಪ್ಯೂರ್ ಆಕ್ಸಿಜನ್ ಸಿಗುತ್ತೆ ನಮ್ಗೆ ತೋಟದಲ್ಲೆಲ್ಲ ಓಡಾಡೋದ್ರಿಂದ. ಆಮೇಲೆ ತರಕಾರಿನೂ ಅಷ್ಟೇನೆ, ಮಕ್ಳು ಈಗಿನ ಮಕ್ಳಿಗೆ ಯಾವ ಗಿಡ ಏನು ನೋಡೇ ಇರಲ್ಲ ಸರ್, ಗೊತ್ತೇ ಇರಲ್ಲ ಗಿಡದಲ್ಲಿ ಅದು ಹೆಂಗಿರುತ್ತೆ. ಒಂದು ಆಲೂಗಡ್ಡೆ ಮೇಲ್ ಬಿಡುತ್ತಾ ಕೆಳಗಡೆ ಬಿಡುತ್ತಾ ಗೊತ್ತಿಲ್ಲ, ಮಣ್ಣೊಳಗಡೆ ಬಿಡುತ್ತಾ ಗೊತ್ತಿಲ್ಲ, ಕ್ಯಾರೆಟ್. ಸೊ ಅವರಿಗೂ ಮಕ್ಳಿಗೂ ಅದರಿಂದ ಅವರಿಗೆ ಹೆಂಗಿರುತ್ತೆ, ನಮ್ಗೆಲ್ಲ ಅದೇ ತರ ತಿಳಿಸ್ಕೊಟ್ಟಿರೋದು. ಸೊ ಇವಾಗ್ಲೂ ಅವ್ರಿಗೆ ತರಕಾರಿ ನೇಮ್ ಯಾವ ತರಕಾರಿ ಅಂತ ಗೊತ್ತಿಲ್ಲ ಸರ್, ಕಾಳು ಕೇಳಿದ್ರೆ ಹೆಸರು ಕಾಳು ಯಾವ್ದು ಅಂದ್ರೆ ಅವರಿಗೆ ಐಡೆಂಟಿಫೈ ಮಾಡಕ್ ಬರಲ್ಲ. ಸೊ ಅದರಿಂದ ನಾವು ಅವರಿಗೆ ಪ್ರಾಕ್ಟಿಕಲ್ ಆಗಿ ಎಲ್ಲಾನು ಹೇಳ್ಬೋದು ಮಕ್ಳಿಗೆ, ಇದರಿಂದ ಅವರು ಕಲಿತಾರೆ. ಗಿಡಗಳಿಗೆ ನೀರ್ ಹಾಕ್ಬೇಕು, ಗಿಡಗಳಿಗೆ ನೀರ್ ಹಾಕಿಲ್ಲ ಅಂದ್ರೆ ಯಾವ ಬತ್ತೋಗುತ್ತೆ ಗಿಡ, ಯಾವಾಗ ನೀರ್ ಹಾಕ್ಬೇಕು, ಬಿಸಿಲು ಬರುತ್ತೆ, ಯಾವಾಗ ಗೊಬ್ಬರ ಹಾಕ್ಬೇಕು, ಅದೆಲ್ಲ ಮಕ್ಳಿಗೂ ತಿಳ್ಕೊಳತ್ತೆ. ಇದರಿಂದ ಮಕ್ಳಿಗೂ ತಿಳಿಸ್ಬೋದು ಎಲ್ಲಾನು. ನೀವು ಈಗ ಕೃಷಿಗೆ ಸಂಬಂಧಪಟ್ಟಿದ ಹಾಗೆ ವಿಷಯಗಳನ್ನ ಯಾವ ಮೂಲಗಳನ್ನ ತಿಳ್ಕೊಳ್ತೀರಿ? ರೇಡಿಯೋ ಮುಖಾಂತರ ತಿಳ್ಕೊತಿರೋ, ಇಲ್ಲ ಮೊಬೈಲ್ ಮುಖಾಂತರವೋ, ಇಲ್ಲ ದೂರದರ್ಶನ ಚಂದನ ವಾಹಿನಿ ಮುಖಾಂತರ ತಿಳ್ಕೊತೀರಿ? ತುಂಬಾ ಅಂದ್ರೆ ದೂರದರ್ಶನ ಚಂದನದಲ್ಲಿ ತೋರಿಸ್ತಾರೆ, ಆಮೇಲೆ ರೇಡಿಯೋದಲ್ಲೂ ಕೇಳಿದೀವಿ ಸರ್ ನಾವು ಕೃಷಿ ಮೂಲನು. ಬಟ್ ನಾವು ಫಸ್ಟ್ ಇಂದ ಕೃಷಿ ಅವ್ರ ಮನೇಲೆ ಬೆಳೆದಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ನಮಗೆಲ್ಲ ಗೊತ್ತಿರುತ್ತೆ. ನೇಗಿಲು, ಕುಂಟೆ, ನಾವು ಅವಾಗ ಚಿಕ್ಕೊಂದ್ರಿ ಇದ್ದಾಗ್ಲೆಲ್ಲ ಇದು ನೇಗಿಲು ಅಂತಿದ್ರು, ಆಮೇಲೆ ಮರ ಒಡಿತಾರೆ ಅಂತಿದ್ರು, ಅದ್ರ ಮೇಲೆಲ್ಲ ಕುತ್ಕೊಂಡು ಎತ್ತುಗಳು ಓಡ್ಕೊಂಡು ಅದೆಲ್ಲ ಆಟ ಆಡಿರೋದ್ರಿಂದ ನಮಗೆ ಎಲ್ಲ ಅವಾಗಿಂದ ಚಿಕ್ಕದ್ರಿಂದನೇ ಎಲ್ಲ ಗೊತ್ತಾಗಿತ್ತು. ಅಂದ್ರೆ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಹವಾಮಾನ ವರದಿ ಆಗಿರ್ಲಿ, ಮಾರುಕಟ್ಟೆ ಒಂದು ವ್ಯವಸ್ಥೆ ಅಂದ್ರೆ ಈಗ ತರೀಕೆರೆಯಲ್ಲಿ ಅಡಿಕೆ ರೇಟ್ ಏನಿದೆ ಅಪ್ಪ ಇವತ್ತು, ಅಥವಾ ಶಿವಮೊಗ್ಗದಲ್ಲಿ ಅಡಿಕೆ ರೇಟ್ ಏನಿದೆ, ಅಥವಾ ಭದ್ರಾವತಿಯಲ್ಲಿ ಅಡಿಕೆ ರೇಟ್ ಏನಿದೆ, ಬಾಳೆ ರೇಟ್ ಏನಿದೆ, ತರಕಾರಿ ರೇಟ್ ಏನಿದೆ, ಆ ಒಂದು ವಿಷಯ ಕುರಿತು ಮೊಬೈಲ್ ಅಲ್ಲಿ ನಿಮಗೆ ಒಂದು ಸಂದೇಶ ಬರುವ ವ್ಯವಸ್ಥೆ ಇದೆಯಾ? ಇಲ್ಲ ಸರ್, ಅದಿಲ್ಲ. ಸೊ ಇದು ಹೆಂಗೆ ನೀವು ಇದು ಮಾಡ್ಕೊಂತೀರಿ? ಈಗ ಸಪೋಸ್ ಏನೋ ತೋಟದಲ್ಲಿ ಏನೋ ಒಂದು ಸಮಸ್ಯೆ ಕಾಣಿಸಿದೆ, ಆಗಿದ್ದಲ್ಲಿ ಯಾರನ್ನ ಹೋಗಿ ಕಾಣ್ತೀರಿ ನೀವು? ತೋಟದಲ್ಲಿ ಅಂದ್ರೆ ಕರೆಂಟ್ ಇಂದ ಏನಾದ್ರು ಕರೆಂಟ್ ಅಲ್ಲ, ಅದಕ್ಕೆ ಹುಳು ಪುಟಿ ಬೀಳದಾಗಿರ್ಲಿ ಅಥವಾ ರೋಗ ಬಂದಿರೋದಾಗಲಿ, ಕೃಷಿ ಇಲಾಖೆನ ಸಂಪರ್ಕಿಸ್ತೀವಿ ಅಲ್ಲೇ ತರೀಕೆರೆಯಲ್ಲಿ. ಅಲ್ಲಿ ಕೇಳಿ, ರೈತ ಸಂಪರ್ಕ ಕೇಂದ್ರ ಎಲ್ಲಿದೆ ನಿಮ್ಗೆ ಹತ್ರ ಆಗೋದು? ಅಮೃತಪುರದಲ್ಲಿ ಇದೆಯಾ? ಅಮೃತಪುರದಲ್ಲಿ ರೈತ ಸಂಪರ್ಕ ಕೇಂದ್ರ, ಅಲ್ಲಿಗೆ ಹೋಗ್ತೀರಾ? ತರೀಕೆರೆಗೆ ಬರೋದಲ್ಲ, ತರೀಕೆರೆಯಲ್ಲೇ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತೀವಿ. ಇದ್ರ ಜೊತೆಗೆ ಈಗ ತರಬೇತಿ ಏನಾದ್ರೂ ತಗೊಂಡಿದ್ದೀರಾ ಗೃಹಿಣಿಯರಿಗೆ? ಕೃಷಿ ಇಲಾಖೆ ಅಲ್ಲ, ಕೃಷಿ ವಿಜ್ಞಾನ ಕೇಂದ್ರಗಳಿಂದ ತರಬೇತಿ ಕೊಡ್ತಾರೆ ಅಂದ್ರೆ ಮನೆಯಲ್ಲಿ ಮೌಲ್ಯವರ್ಧನೆ ಮಾಡೋದು, ಏನೇ ಸೆಂಡಿಗೆ, ಹಪ್ಪಳ, ಈ ನಾವು ಹಲಸಣ್ಣಿಂದ ಮೌಲ್ಯವರ್ಧನೆ ಮಾಡೋದು, ಹಲಸಿನಿಂದ ಬೇಕರಿ ಉತ್ಪನ್ನಗಳನ್ನ ತಯಾರು ಮಾಡೋದು, ಈ ತರದೆಲ್ಲಾನು ಹೇಳ್ತಾ ಇರ್ತಾರೆ, ತರಬೇತಿ ಕೂಡ ಕೊಡ್ತಾರೆ. ನೀವು ಅದಕ್ಕೆ ಏನಾದ್ರೂ ಹೋಗಿದೀರಾ ಅಂದ್ರೆ? ಕೇಳಿದೀನಿ ಸರ್, ಬಟ್ ನಮ್ಮ ಆಂಟಿ ಮತ್ತೆ ಅಕ್ಕ ಅವರೆಲ್ಲ ಹೋಗಿದಾರೆ, ಬಟ್ ನನಗ್ ಮನೇಲಿ ತರ ಇರೋದ್ರ ಪರಿಸ್ಥಿತಿಯಿಂದ ನನಗೆ ಹೋಗ್ಲಿಕ್ಕೆ ಆಗಿಲ್ಲ. ಬಟ್ ಕೇಳಿದೀನಿ, ಕೃಷಿ ಸಂಪರ್ಕಕ್ಕಿಂತ ರಿಂಗ್ದಳ್ಳಿ ಹತ್ರ ಒಂದಿದೆ ಸರ್ ಕೃಷಿ ಸಂಪರ್ಕಕ್ಕಿಂದ, ಅಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಹೋಗಿ ಕೇಳಿದೀನಿ ನಾನು, ಬಟ್ ನಾನು ಹೋಗಕ್ಕಾಗಿಲ್ಲ. ಬಟ್ ಕೇಳಿದೀನಿ ಎಲ್ಲಾನು, ಹಪ್ಪಳ ಸಂಡಿಗೆ ಮಾಡೋದು, ಆಮೇಲೆ ಫೆನೈಲ್ ಮಾಡೋದು, ಮತ್ತೆ ಇದು ಎಂತ ಬಾದಾಮಿ ಪೌಡರ್ ಮಾಡೋದು, ಸೊ ಈ ತರದೆಲ್ಲ ಹೇಳ್ಕೊಟ್ಟಿದ್ದಾರೆ ಹೇಳ್ಕೊಟ್ಟಿದ್ದಾರೆ. ನೀವು ಹೋಗ್ಲಿಲ್ಲ? ಒಟ್ ನಾನು ಅವರಿಂದ ತಿಳ್ಕೊಂಡಿದ್ದೀನಿ, ನಾನು ಕೋರ್ಸ್ ಇದಕ್ಕೆ ಹೋಗಿಲ್ಲ ಸರ್. ಅಲ್ಲ, ಯಾಕಂತಂದ್ರೆ ಈಗ ಗೃಹಿಣಿಯರಿಗೆ ಇದು ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಯಾರು ಇದರಲ್ಲಿ ಉತ್ಸುಕರಾಗಿದ್ದಾರೆ, ಯಾರು ಮಾಡ್ಬೇಕಂತ ಹೇಳಿ ಮುಂದೆ ಬರ್ತಾರೆ, ಅವರಿಗೆಲ್ಲಾನು ಅವಕಾಶ ಮಾಡಿಕೊಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಪ್ರಶ್ನೆ ನಾನು ನಿಮ್ಗೆ ಕೇಳಿದೆ. ಮತ್ತೆ ಏನಾದ್ರೂ ಹೇಳಕ್ಕಿದೆಯಾ ಮೇಡಮ್ ನಮ್ಮ ಗೃಹಿಣಿಯರಿಗೆ? ಗೃಹಿಣಿಯರಿಗೆ ಹೇಳ್ಬೇಕು ಅಂತಂದ್ರೆ, ಈಗಿನ ಕಾಲದಲ್ಲಿ ಹೊರಗಡೆ ಮಾರ್ಕೆಟ್ ಇಂದ ತರಕಾರಿ ಎಲ್ಲ ತಗೋಬಂದು ಮಾಡೋದ್ಕಿಂತ ಮನೆ ಮುಂದೆನೆ ಎಷ್ಟು ಸ್ವಲ್ಪ ಜಾಗದಲ್ಲೇ, ಸ್ವಲ್ಪ ಜಾಗದಲ್ಲಿ ಸೊಪ್ಪು, ಒಂದ್ ಸ್ವಲ್ಪ ಜಾಗದಲ್ಲಿ ತರಕಾರಿ ಈ ತರ ಬೆಳ್ಕೊಂಡು ಹೂವಿನ ಗಿಡ ಆದಷ್ಟು ನ್ಯಾಚುರಲ್ ಆಗಿರ್ಲಿ, ನೇಚರ್ ಇರ್ಲಿ ಮನೆ ಮುಂದೆ, ಸೊ ಈ ತರ ಎಲ್ಲ ಬೆಳ್ಕೊಂಡು ಆದಷ್ಟು ಹೆಲ್ತಿಯಾಗಿ ಒಳ್ಳೊಳ್ಳೆ ಆರೋಗ್ಯಕರ ಊಟ ತಿಂಡಿ ಕರೆಕ್ಟ್ ಟೈಮಿಗೆ ಮಾಡಿ ಎಲ್ಲಾನು. ಈಗಿನ ಕಾಲದಲ್ಲಿ ಗೃಹಿಣಿಯರೆಲ್ಲ ಕರೆಕ್ಟ್ ಆಗಿ ಊಟ ಮಾಡಲ್ಲ ಸರ್, ಟೈಮ್ ಟು ಟೈಮ್ ಮಾಡೋದಿಲ್ಲ, ಹಂಗಾಗಿ ಅವ್ರ ಹೆಲ್ತ್ ಪ್ರಾಬ್ಲಮ್ ತುಂಬಾನೇ ಆಗ್ತಿದೆ. ಆಮೇಲೆ ಚೆನ್ನಾಗಿ ನೀರ್ ಕುಡೀರಿ, ನಿಮ್ ಹೆಲ್ತ್ ನ ನೀವು ಫಸ್ಟ್ ನಿಮಗ್ ನೀವು ಕಾಳಜಿ ಮಾಡ್ಕೊಳ್ಳಿ, ಹೆಲ್ತ್ ಚೆನ್ನಾಗಿರ್ಲಿ ಫಸ್ಟ್, ಆಮೇಲೆ ನೀವು ಚೆನ್ನಾಗಿದ್ರೆ ಮನೆಯವ್ರನ್ನೆಲ್ಲ ನೀವು ನೋಡ್ಕೋಬಹುದು, ಮನೆಯವ್ರಿಗೆಲ್ಲ ಚೆನ್ನಾಗಿ ನೋಡ್ಕೋತಾರೆ, ಆಮೇಲೆ ಇವ್ರ ಹೆಲ್ತ್ ಇವ್ರು ನೋಡ್ಕೊಂಡಿರಲ್ಲ, ಸೊ ಅವ್ರ ಹೆಲ್ತ್ ನೋಡ್ಕೊಳ್ಳಿ. ಆದಷ್ಟು ನಿಮಗೆ ಯಾವ ತರ ಕೆಲಸ ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ ಆತರ ಕೆಲಸ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀರ. ಒಳ್ಳೇದು ಚೈತ್ರ ಬಿ ಕೆ ಅವರೇ, ಇದುವರೆಗೆ ತಾವು ತಮ್ಮ ಒಂದು ಕೃಷಿ ಅನುಭವ ಜೊತೆಗೆ ಸಲಹೆ ರೂಪದಲ್ಲಿ ನಮ್ಮ ಗೃಹಿಣಿಯರಿಗೆ ಯಾವ ರೀತಿಯಿಂದ ನಾವು ನಮ್ಮ ಆರೋಗ್ಯ ಕಾಪಾಡುವುದ್ರ ಜೊತೆಗೆ ಕೃಷಿಯಲ್ಲಿ ನಾವು ತೊಡಗಿಸಿಕೊಂಡು ಜೀವನವನ್ನ ಸಾಗಿಸಬಹುದು ಅನ್ನೋದನ್ನ ತುಂಬಾ ಒಂದು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದ.